ನಮಸ್ಕಾರ ರೈತ ಬಾಂಧವರೆ, ಇವತ್ತಿನ ದಿವಸ ತಾವು ಕಿಸಾನ್ ವಾಣಿಯಲ್ಲಿ ಶಂಕರ್ ಹನುಮಂತ ಲಂಗಟೆ ಅವರ ಜೊತೆ ಸಂದರ್ಶನವನ್ನು ಕೇಳ್ತಾ ಇದ್ದೀರಿ. ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗುಂಡೇನಟ್ಟಿಯವರು. ಇವರು ಸಾವಯವ ಕೃಷಿಕರು ಹೌದು, ಜೊತೆಗೆ ದೇಸಿ ಬೀಜಗಳನ್ನ ಅಂದ್ರೆ ದೇಸಿ ತಳಿಗಳು ಅಂದ್ರೆ ನಾವು ಜವಾರಿ ಅಂತ ಹೇಳ್ತೀವಲ್ಲ ಆ ತಳಿಗಳನ್ನ ಸಂರಕ್ಷಿಸಿ ಇವರು ಒಂದು ಬೀಜ ಬ್ಯಾಂಕ್ ಮಾಡಿ ಅದರ ಮೂಲಕ ಬೀಜ ಸಂಗ್ರಹಣೆ ಮಾಡಿ ಯಾರಿಗೆ ಒಂದು ಇಷ್ಟ ಇರ್ತದ ಅಂದ್ರೆ ಬೇಡಿಕೆ ಇದ್ದಲ್ಲಿ ಈ ಬೀಜಗಳನ್ನ ಅವ್ರು ಕಳಿಸಿ ಒಂದು ದೇಸಿ ಬೀಜವನ್ನ ಸಂರಕ್ಷಣೆ ಮಾಡುವಂತ ಒಂದು ಪವಿತ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಅವರು ಒಂದು ಪರಿಚಯ ಮಾಡ್ಕೊಳ್ಳೋಣ, ಅವರು ಒಂದು ಕೃಷಿ ಜೀವನದ ಅನುಭವವನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾರ. ನಮಸ್ಕಾರ ಶಂಕರ್ ಹನುಮಂತ ಲಂಗಟೆ ಅವರೇ. ನಮಸ್ತೆ ಶಂಕರ್ ಅವರೇ, ಒಟ್ಟಾರೆ ತಾವು ಒಂದು ಶಿಕ್ಷಣದ ಎಲ್ಲೆಲ್ಲಿ ಆಗ್ಯದ ಕುರಿತು ಹೇಳ್ರಿ ತಾವು. ಸರ್, ನಂದು ಶಿಕ್ಷಣ ಆಗಿದ್ದು ಮೂರನತ್ತೆ, ಮುಂದೆ ನನಗೆ ಕಲಿಯಲಿಕ್ಕೆ ಅವಕಾಶ ಸಿಗಲಿಲ್ಲ. ನಮ್ಮ ತಂದೆಯವರು ನಾನು 14 ವರ್ಷದಾಗಿದ್ದವರು ಅವ್ರು ತೀರ್ಕೊಂಡ್ರು, ನನಗೆ ಕಲಿಯುವಂತ ಅವಕಾಶ ಸಿಗಲಿಲ್ಲ. ನಾನು ನಮ್ಮ ತಂದೆಯವರ ಕೃಷಿಯನ್ನು ಮುಂದುವರಿಸಿಕೊಂಡು ಸುಮಾರು ನನಗೆ ಹೆಂಗೆ ಬುದ್ಧಿ ತಿಳಿತಾ ಬಂದಂಗೆ ಸುಮಾರು ನನಗೊಂದು 20-25 ವರ್ಷ ಆದ ನಂತರ ನಾನು ಈ ದೇಶೀಯ ಬೀಜಗಳು ಮತ್ತು ಸಾವಯವ ಕೃಷಿ ಮತ್ತು ಈ ಹವಾಮಾನದಲ್ಲಿ ಆಗುವಂತ ವೈಪರೀತ್ಯಗಳನ್ನು ತಿಳ್ಕೊಂಡು ಈ ನಮ್ಮ ದೇಶೀಯ ಬೀಜಗಳ ಸೂಕ್ತ ಗಟ್ಟಿಯಾಗಿ ತಿಳ್ಕೊಂಡು ನಮ್ಮಲ್ಲೇ ಗುಂಡೇನಟ್ಟಿಯೊಳಗೆ ಒಂದು ಸಮಾನ ಮನಸ್ಕರದೊಂದು ಸಂಘವನ್ನು ಮಾಡಿಕೊಂಡು ನಾವು ಹೆಜ್ಜೆ ಹಾಕ್ತಾ ಇದ್ದೇವೆ. ಈಗ ತಮ್ಮ ಒಟ್ಟಾರೆ ಎಷ್ಟು ಎಕರೆ ಜಮೀನು ಇದೆ ರೀ, ಮತ್ತೆ ನೀರಾವರಿ ಎಷ್ಟು, ಅದರಲ್ಲಿ ಒಣ ಬೇಸಾಯ ಎಷ್ಟು, ಯಾವ ರೀತಿ ಬೇಸಾಯ ಮಾಡ್ತೀವಿ? ಸರ್, ನಂದು ಸ್ವಂತ ಇರೋದು 4 ಎಕರೆ ನನ್ನ ಹೆಸರಲ್ಲಿ ಇರೋದು. ನಾನು ಮತ್ತೊಂದು 2 ಎಕರೆ ಹಿಡಿದೇನೆ, ಅದು ಖರೀದಿ ಆಗಿಲ್ಲ, 2 ಎಕರೆ ಇದೆ. ಟೋಟಲ್ ನಾನು 6 ಎಕರೆ ಕೃಷಿ ಮಾಡ್ತಾ ಇದ್ದೇನೆ ಇವಾಗ. ನಾನು 6 ಎಕರೆದಲ್ಲ ನಾನು ಮುಂಗಾರಿಯಾಗಿ ಭತ್ತವನ್ನು ಮಾಡೋದು ಸಾಮಾನ್ಯವಾಗಿ. ನಮ್ಮಲ್ಲಿ ಇವಾಗ ದೇಶೀ ತಳಿ ಭತ್ತಗಳಂದ್ರೆ ಸುಮಾರು 85 ತಳಿ ಇದಾವೆ ಇವಾಗ. ಅದರಲ್ಲಿ ಏನು ಈ ಅರೋಮಾ ಅಂತ ಏನು ಹೇಳ್ತೇವೆ ವಾಸನೆ ಭತ್ತಗಳು, ಇವು 20 ತರ ಭತ್ತಗಳದ ವಾಸನೆ ಒಳಗನ. ಇನ್ನು ಕೆಂಪಕ್ಕಿ ಒಳಗೆ ಒಂದು 15 ತರಿ. ಇನ್ನು ಈ ದಪ್ಪಕ್ಕಿ ಅಂತ ಹೇಳ್ತೇವೆ, ಕುಚಲಕ್ಕಿ ಆಗ್ಬೋದು, ದೋಸೆ, ಇಡ್ಲಿ, ಅವಲಕ್ಕಿ, ಇಂಥವಕ್ಕೆಲ್ಲ ಬೇರೆ ಬೇರೆ ವೆರೈಟಿಗಳು. ಅಂದ್ರೆ ನಮ್ಮ ಪೂರ್ವಜರು ಏನು ಮಾಡ್ತಾ ಬಂದ್ಕೊಂಡು ಬಂದಿರು ಮತ್ತು ಅವ್ರು ಯಾಕೆ ಅಷ್ಟು ಗಟ್ಟಿ ಮುಟ್ಟಿದಾರು ಮತ್ತು ಇನ್ನೂವರೆಗೂ ನಮ್ಮಲ್ಲಿ ನಾವು ವಿಚಾರ ಮಾಡಿ ನೋಡ್ಲಿಕ್ಕಾಗಲಿ 70-80 ವರ್ಷದವ್ರನ್ನ ನೋಡ್ಲಿಕ್ಕಾಗಿ ಇನ್ನೂ ಮಟ್ಟ ಕಣ್ಕಾಂತವ್ರು ಮತ್ತು ಇನ್ನೂ ನಡೆದಾಡ್ತಾರು, ಇನ್ನೂ ಹಲ್ಲು ಬಿದ್ದಿಲ್ಲ. ಇದೆಲ್ಲ ಏನ್ ನೀವು ಕಾರಣ ಅಂತ ನಾವು ಕೇಳಿದಕ್ಕೆ ಅವ್ರು ಹೇಳಿದ್ರೆ, ನಾವು ಅಂತ ತಳಿ ಭತ್ತ ಬೆಳಿತಿದ್ವು, ಹಂಚ ಜೋಳ ಬೆಳಿತಿದ್ವು, ನಾವು ನವಣಿ ಊಟ ಮಾಡ್ತಿದ್ವು ಅಂತ ಹಿಂಗೆಲ್ಲ ಅವ್ರ ಕೃಷಿಯ ಅನುಭವಗಳನ್ನ ಹೇಳಿದಾಗ ನಾವ್ ಯಾಕೆ ಈ ರೀತಿ ಮಾಡಿ, ನಾವು ಯಾಕೆ 100 ವರ್ಷ ಆವಿಷ್ಯ ಉಳ್ಳವರಾಗಬಾರ್ದು ಅನ್ನುವಂತ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಾವು ಈ ದೇಶಿ ಬೀಜಗಳನ್ನ ಬೆಳೆಯುವಂತ ಒಂದು ನಿರ್ಧಾರಕ್ಕೆ ಬಂದೆವು. ಒಂದು ಹಿರಿಯರ ಆರೋಗ್ಯದ ಗುಟ್ಟು ತಾವು ತಿಳ್ಕೊಂಡು ಅವ್ರ ಪ್ರೇರಣೆಯಿಂದ ಈ ಹಳೆಯ ತಳಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆತ್ತೀರಿ. ಈಗ ಒಟ್ಟಾರೆ ಎಷ್ಟು ತಳಿಗಳನ್ನ ತಾವು ಸಂರಕ್ಷಣೆ ಮಾಡಿದ್ರಿ ಮತ್ತು ಈ ಸಂರಕ್ಷಣೆ ಒಳಗೆ ತಮ್ಮ ಕಾರ್ಯ ಏನೇನದ? ನೋಡ್ರಿ ಸರ್, ನಾವು ಭತ್ತ ಒಂದಂದ್ರೆ ಭತ್ತಕ್ಕೆ ಮೀಸಲಾಗಿಲ್ಲ. ಮುಂಗಾರಿ ಒಳಗೆ ಭತ್ತ ನಾವು ಜೂನ್ದೊಳಗೆ ನಾವು ಭತ್ತವನ್ನು ಮಾಡಿದ್ರೆ ಸುಮಾರು 85 ತಳಿ ಭತ್ತಗಳು. ನಾವು 85 ತಳಿ ಭತ್ತ ನೀನು ಒಬ್ಬನೇ ಹೆಂಗ್ ಬೆಳಿತೀಪ 6 ಎಕರೆದಾಗ ಅಂತ ನೀವು ಕೇಳಬಹುದು. ನಾವು 40 ಮಂದಿ ಸಮಾನ ಮನಸ್ಕರ ಗುಂಪಿದ್ದಾಗ ಒಬ್ಬ 2 ತಳಿ ಉಳಿಸಿದ್ರೆ ನಾವು 80 ತಳಿ ಸುಲಭ ನಮ್ಗೆ. ನಾವು ಅಷ್ಟು ನಾವು 10 ಎಕರೆ ಅದನ್ನ ಮಾಡ್ಬೇಕಂತೇನಿಲ್ಲ, 1 ಎಕರೆ 1/2 ಎಕರೆದಾಗ 2-3 ಕ್ವಿಂಟಲ್ ಬೆಳೆದ್ ಕೊಟ್ರೆ ಅದು ಬೀಜ ಪ್ರಸರಣ ಆಗ್ತಾ ಇರ್ತೈತಿ. ನಾವೇ ಮಾಡ್ಬೇಕಂತೇಳಿ ಮತ್ತೆ ನಮ್ಮಂತ ಪುಣ್ಯವಂತರ ಜಗತ್ತಿನಾಗ ಬಹಳಷ್ಟು ಮಂದಿ ಜೇತಿ ಬೀಜ ಬೇಕನ್ನವ್ರದಾರ, ಅವ್ರಿಗೆ ಸಿಗಲಾರಕ ಸುಮ್ಮನೆ ಕುಂತಾರ. ಈಗ ಅದಕ್ಕಾಗಿ ಅವ್ರು ಸಿಗ್ತಾವ ಅಂದ್ರೆ ಬೆಳೆಯುವಂಥವ್ರದಾರ. ಒಂದು ಇನ್ನು ಈ ಭತ್ತ ತೆಗೆದಾದ ಬಳಿಕ ನಾವು ಈ ಕಡಧಾನ್ಯಗಳಂತ ಹೇಳ್ತೇವೆ, ಅಂದ್ರೆ ಕಡಪಲ್ ಕಾಳುಗಳು ಅಥವಾ ನೀವು ಈ ಕಡೆ ಅಕಡಿ ಕಾಳುಗಳು ಅಂತ ಹೇಳ್ತೀರಿ, ಈ ರೀತಿಯಾಗಿ ನಾವು ಈ ಕರೆ ಹೆಸರು ಇರ್ಬೋದು, ಕರೆ ಕಡಲೆ ಇರ್ಬೋದು, ಉದ್ದ ಇರ್ಬೋದು, ಅಲಸಂದಿ ಇರ್ಬೋದು, ಗದ್ದೆ ಅವ್ರಿ, ಈ ರೀತಿಯಾಗೆಲ್ಲ ನಾವು ಅಗಸಿಯನ್ನ ಇದ್ರೊಳಗೆ ಅಕಡಿ ಸಾಲಾಗಿ ಮತ್ತೆ ಇದು ಸಾಸ್ವಿ ಹಿಂಗೆಲ್ಲ ಹಾಕೊಂಡು ನಾವು ಭೂಮಿ ಫಲವತ್ತತೆಗಾಗಿ ಮತ್ತೆ ನಾವು ನೆಕ್ಸ್ಟ್ ಬೆಳೆ ಅಂದ್ರೆ ನಮಗೆ ಈಗ ಭತ್ತ ನಾವು ಎಕರೆಗೆ ಒಂದು 15-20 ಚೀಲ ತೆಗೆದ್ರೆ ನಮ್ಮ ಅಕಡಿ ಕಾಳು ಒಂದು ಎಕರೆಗೆ ಒಂದು 3 ಚೀಲ 2 ಚೀಲ ಬರ್ತಾವೆ ನೋಡ್ರೆ. ನಮಗೂ ಬೇಳೆಕಾಳುಗಳು ಸಿಕ್ಕಂಗಾಯ್ತು ಮತ್ತು ಭೂಮಿಗೆ ಅದರಲ್ಲಿ ಇರುವಂತಹ ಗಂಟುಗಳ ಸಾರಜನಕ ಅಂದ್ರೆ ದ್ವಿದಳ ಧಾನ್ಯ ಬೆಳೆಯುವುದರಿಂದ ಅದು ಸಾರಜನಕವನ್ನು ಶೇಖರಿಸಿ ಇಡ್ತದೆ. ಹಾ, ಅದೇ ಏಕದಳಿ ಬೆಳೆದಾಗ ದ್ವಿದಳ ಬೆಳಿಬೇಕಂತ ಒಂದು ನಿಯಮ ಇದೆ, ಅದನ್ನು ತಿಳ್ಕೊಂಡು ನಾವು ಅದನ್ನು ಆಚರಿಸಿದ್ದೆ ಅಷ್ಟೇ ಅಲ್ಲ, ಅದು ದ್ವಿದಳ ಧಾನ್ಯ ತಕ್ಕೊಂಡು ಬೆಳಕ ಮುಂದೆ 3 ತಿಂಗಳು 2 ತಿಂಗಳು ನಮ್ಮ ಭೂಮಿಗೆ ಯಾವ ಉಳಿತೈತಿ ಅವಾಗ ನಾವು ಇರುವತ್ತೆ ಏನು ಯಾವಾಗ ಅಡಮಳೆ ಆಗ್ತಾ ಇರ್ತದೆ ಅದನ್ನ ನೋಡ್ಕೊಂಡು ನವಧಾನ್ಯಗಳಂತ ನಾವು ಒಗಿತೇವೆ. ಅಂದ್ರೆ ನವಧಾನ್ಯಗಳು ಅಂದ್ರೆ ಏಕದಳ ಮತ್ತು ದ್ವಿದಳ ಮತ್ತು ಎಣ್ಣೆಕಾಳು ಇಂಥ ಮೂರು ತರ ಯಾವುದೇ ಇರಲಿ. ಈಗ ಏಕದಳ ಬಂದ್ರೆ ಈಗ ರಾಗಿ, ಜೋಳ, ಗೊಂಜಾಳು ಇಂಥ ಕುಡಿಸ್ಬೋದು, ಸಜ್ಜಿ, ಗೋಧಿ, ಹಾ ಇಂಥವೆಲ್ಲ ಕುಡಿಸ್ಬೋದು. ಇನ್ನು ಎಣ್ಣೆ ಕಾಲದೊಳಗೆ ನೋಡಿದ್ರೆ ಅಗಸಿ, ಸಾಸ್ವಿ ಮತ್ತೆ ಈ ಸೋಯಾಬೀನು ಇಂಥ ಕುಡಿಸ್ಬೋದು. ಮತ್ತೆ ದ್ವಿದಳ ಧಾನ್ಯದೊಳಗೆ ಅಲಸಂದಿ ಮತ್ತೆ ನಮ್ದು ಸೆಣಬು, ಡೆಂಚ, ಈ ರೀತಿಯೆಲ್ಲ ಇವನ್ನ ನಾವು ಕುಡಿಸ್ಕಸ ಒಗೆದಾಗ ಅದು 21 ದಿವಸಕ್ಕೆ ನಾವು ಕಟಾವು ಮಾಡ್ತೇವೆ. ಅಂದ್ರೆ ಅದು ಉತ್ಪನ್ನಕ್ಕಾಗಿ ತಾವು ಆ ರೀತಿ ಬೆಳೆಯೋದಿಲ್ಲ, ಭೂಮಿಗಾಗಿ, ಭೂಮಿಯ ಫಲವತ್ತತೆಗಾಗಿ. ಸುಮಾರು ಈಗ ನೋಡ್ರಿ ನಮಗೆ ಈಗ ಎಲ್ಲರೂ ದನಗಳ ಸಂಖ್ಯೆಗಳು ಕಡಿಮೆ ಆಗ್ಯಾವ. ನಾವು ಈ ರೀತಿ ಮಾಡೋದ್ರಿಂದ ಭೂಮಿಗೆ ಒಳ್ಳೆ ಗೊಬ್ಬರವನ್ನು ಕೊಟ್ಟಾಗ 1 ಎಕರೆದಾಗ 8 ಟನ್ ನಾವು ಕಾಂಪೋಸ್ಟ್ ಗೊಬ್ಬರ ಕೊಟ್ಟಂಗಾಗತ್ತೆ ಭೂಮಿಗೆ ಒಂದು ಎಕರೆಗೆ. ನಾವು ಹಸಿರೆಲೆ ಗೊಬ್ಬರ ಮಾಡಿ ನಾವು ಅದ್ರ ಹಂಗೆ ಮಲ್ಚಿಂಗ್ ಮಾಡಿದ್ರೆ ಒಂದು ಎಕರೆಗೆ 8 ಟನ್ ಹಸಿರೆಲೆ ಗೊಬ್ಬರವನ್ನು ಕೊಟ್ಟಂಗಾಗತ್ತೆ. ಇದು ನಮ್ಮ ಸ್ವತಃ ಅನುಭವ. ಒಂದು ಹೊಸ ಮಾಹಿತಿ ಹೇಳಿದ್ರು ನಮ್ಗೆ. ಸಾಮಾನ್ಯವಾಗಿ ಸೆಣಬು ಒಂದೇ ರೀತಿ ಬೆಳೆ ಬೆಳೆದು ಅದನ್ನ ಕಟ್ರ ಹೊಡೆದು ಅಥವಾ ಮಣ್ಣಲ್ಲಿ ಮುಗುಚೆ ಹಾಕ್ತಾರ. ತಾವು ಹೇಳ್ತಾ ಇದ್ರಿ ನವಧಾನ್ಯ ಅಂತೇಳಿ. ಈ ನವಧಾನ್ಯ ಯಾವುದೇ ಬೀಜ ಅದ್ರ ನಡೀತದ ಅಥವಾ ಪರ್ಟಿಕ್ಯುಲರ್ ಇವೇ ಬೀಜಗಳು ಬೇಕಂತೇಳಿ ಏನಾದರೂ ಅದನ್ನು ಹಂಗೇನಲ್ಲ ಸರ್, ಯಾವ ಇರ್ಬೋದು, ಹುಳ್ಳಿ ಇರ್ಬೋದು, ಯಾವ ನಮ್ಗೆ ನೋಡಿ ಕಡಿಮೆ ಚೀಪಿ ಚೀಪ್ನಾಗ ಸಿಗುವಂತವ್ ಅಥವಾ ಸ್ವಲ್ಪ ಅರ್ಧಂಬರ್ಧ ಹುಡ್ತಿದ್ರು ನಡೀತಾವೆ ಏನ್ ತೊಂದ್ರಿಲ್ಲ. ಒಳ್ಳೆ ಕ್ವಾಲಿಟಿ ಬೀಜನ ಹಾಕ್ಬೇಕಂತೇನಿಲ್ಲ. ಅವೇನ ಮುಂದೆ ಅವ ಆ ಟೈಮ್ದೊಳಗ ಹೆಚ್ಚು ವಾತಾವರಣದೊಳಗ ಇದಿರೋದ್ರಿಂದ ಏನೋ ಉಷ್ಣಾಂಶ ಇರೋದ್ರಿಂದ ಆಗಾಗ ಮಳೆ ಆಗೋದ್ರಿಂದ ಬಹಳ ಬೇಗನೆ ಬಂದ್ಬಿಡ್ತಾವ. ಅಂದ್ರೆ ಯಾವಾಗ ಹಾಕಬೇಕು, ಹೆಂಗ್ ಹಾಕಬೇಕು, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ನಾನು ಅರೆ ಮಲೆನಾಡು ಪ್ರದೇಶದವ. ಅರೆ ಮಲೆನಾಡ್ದೊಳಗೆ ನಾವು ಸುಮಾರು ಯಾವಾಗ ಅಂದ್ರೆ ಏಪ್ರಿಲ್ ಎಂಡಕ್ಕೆ ಅಥವಾ ಏಪ್ರಿಲ್ ಮೊದಲೇ ವಾರ ಹಿಂಗೆ ಏಪ್ರಿಲ್ದಾಗ ಯಾವಾಗ ಮಳೆ ನೋಡ್ಕೊಂಡ. ಇಲ್ಲ ಮಳೆ ನಮಗೆ ಇಲ್ಲ ಅಲ್ಲ ಅಂದ್ರೆ ನಾವು ಬೋರ್ ನೀರಾಗಲಿ ಆಸೆ ಅವ್ನು ಬೆಳೆಸ್ಕೋತ. ಅದು ಮುಖ್ಯ ನಮಗೆ ಮುಂದಿನ ಬೆಳಿಗ್ಗೆ ಅದು ಬೇಕಲ್ರಿ ಸತ್ವ ಅಂಶ ಕೊಡ್ಲಿಕ್ಕೆ ಭೂಮಿ ಒಳಗ. ಅದು ಎಷ್ಟು ದಿವಸ ಆಗುವವರೆಗೆ ಬಿಡ್ತಿರ್ತಾವ? ಅದು ಹೂ ಆಗೋ ಮುಚ್ಚಿತವಾಗಿನ ಇನ್ನೇನು ಹೂ ಹಾಕತ್ತೆ ಅನ್ನೋದ್ರೊಳಗ ನಾವು ಅದನ್ನ ಕಟಾವ್ ಮಾಡಿ ಅದ್ರೊಳಗೆ ಇದು ಮಾಡಿಬಿಡ್ತೇವೆ. ಈಗ ಕೆಲ ಮಂದಿ ಹೇಳ್ತಾರ ಈ ಹೂ ಆಗೋ ಮುಂಚೆ ಅದು ಅಂದ್ರೆ ಅತೃಪ್ತ ಇಂಗಾಲ ಇರ್ತೈತಿ, ಅದು ಹೂ ನಂತರ ಕಟಾವ್ ಮಾಡಿದ್ರೆ ಇಂಗಾಲ ಸರಿಯಾಗಿರ್ತದ ಅಂದ್ರೆ ಗಿಡಕ್ಕೆ ಒದಗ್ತದ ಅಂತ ಹೇಳ್ತಾರ. ಆ ಬಗ್ಗೆ ತಮ್ಮದೇನು ಅಭಿಪ್ರಾಯ? ಹಾ ಸರ್, ಅದು ಹೆಂಗಿರ್ತದ, ನಾವು ಆ ರೀತಿ ಮಾಡಿದ್ರಿ, ನಾವು ಹೂ ಆಗಾಕ ಅದು ಬಿಟ್ಟು ಅದನ್ನ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ನಾವು ಅದು ಬಲ್ತಂದ್ರೆ ಭೂಮಿಯೊಳಗೆ ದೌಡ ಕಳೆಯಂಗಿಲ್ಲ. ಯಾವ್ದೇ ಕಟ್ಟಿಗೆ ಬಲಿತಂದ್ರೆ ದೌಡ ಇದಾಗಿಲ್ಲ ಭೂಮಿಯೊಳಗೆ. ನಾವು ಮುಂದಿನ ಬೆಳೆ ನಮ್ಗೆ ಭಾಳ ದಿವಸ ಟೈಮ್ ಇರಂಗಿಲ್ಲ, 1 ತಿಂಗಳು 2 ತಿಂಗಳು 1.5 ತಿಂಗಳು ಹಿಂಗ ಅವಕಾಶ ಇರೋದ್ರಿಂದ ಬೇಗ ಭೂಮಿಯೊಳಗೆ ಇದಾಗಬೇಕು. ಮುಂದೆ ನೆಕ್ಸ್ಟ್ ನಾವ್ ಏನಾದ್ರೆ ಈ ಕೂರಿಗೆ ದಾಟಿಸ್ತೇವೆ ಬೇರೆ ಗಳೆಗಳು ಹೊಡಿವಾಗ ಅದು ಅಡಕ್ಕಾಗಬಾರ್ದು. ಅದಕ್ಕಿಂತ ಮುಂಚಿತವಾಗಿ ದೌಡ ಭೂಮಿಯೋಗ ಕಳಿಬೇಕಂದ್ರೆ ನಾವು ಆದಷ್ಟು ಎಳೆದಿದ್ದಾಗ ಅದನ್ನ ಮಾಡಿದ್ರೆ ಒಳ್ಳೇದು. ಈ ಹೂ ಬಿಡೋ ಮುಂಚೆ ಅದನ್ನ ಯಾವ ರೀತಿ ತಾವು ಮಣ್ಣಲ್ಲಿ ಮಿಕ್ಸ್ ಮಾಡ್ತೀರಿ? ಒಂದೇನಂದ್ರೆ ಈಗ ನಾವು ಕೊರಡ ಅಂತ ಹೇಳ್ತೇವೆ, ಕೊರಡ ಹೊಡೆದು ಬಿಟ್ಟರೆ ಅದೆಲ್ಲ ಅರ್ಧಂಬರ್ಧ ಮುರಿದು ಬಿದ್ದು ಬಿಡ್ತೈತಿ. ಸಣ್ಣ ಬಿದ್ದಂತದ್ದು ಈಗ ಉದ್ದನ ಗಿಡ ಆಗುವಂತ. ಇನ್ನು ಬಳ್ಳಿ ಇರುವಂತದ್ದು ಏನಾಗೈತಿ, ಇಷ್ಟು ಹೊಡೆದು ಒಂದು ವಾರ ಆದ್ಬೇಕ ನಾವು ರೆಂಟಿ ಹರಿದು ಬಿಡ್ತೇವೆ ಅದ್ರೊಳಗೆ. ಅಥವಾ ಯಾರು ಟ್ಯಾಕ್ಟರ್ನು ಹಾಕ್ಬೋದು, ಅದ್ರಾಗ ಟ್ಯಾಕ್ಟರ್ ಹಾಕಿದ್ರೆ ಎಲ್ಲ ಮಣ್ಣ ಮುಚ್ಚಿ ಬಿಡ್ತೈತಿ. ನಂತರ ಒಂದು 15 ದಿವಸ ಬಿಟ್ಟು ಕೊಡ ಹೊಡೆದು ಮಳೆ ಆದಾಗ ಬಿತ್ತನೆ ಮಾಡ್ಬೋದು. ಒಳ್ಳೆ ಇದೊಂದು. ಈಗ ಹಸಿರೆಲೆ ಗೊಬ್ಬರ ತಾವು ಮಣ್ಣಲ್ಲಿ ಮಿಕ್ಸ್ ಮಾಡಿದ ನಂತರ ಏನ್ ಮಾಡ್ತೀರಿ? ನಂತರ ಅಂದ್ರೆ ಭತ್ತವನ್ನ ಮಾಡೋದ್ರಿ ನಾವು. ಇವಾಗ ನಿಮಗೆ ಏನ ಭತ್ತ ಏನ್ ಮಾಡೋಕ್ಕಿಂತ ಮುಚ್ಚಿತವಾಗಿ ಏನ ದ್ವಿದಳ ಧಾನ್ಯಗಳು ನಾವೆಲ್ಲ ಬೆಳಿತಿರ್ತೇವೆ. ಈಗ ಅಕ್ಟೋಬರ್ ನವೆಂಬರ್ದಾಗ ನವೆಂಬರ್ ಡಿಸೆಂಬರ್ ಮಟ್ಟನು ಹಾಕ್ತಾ ಇರ್ತೇವೆ. ಡಿಸೆಂಬರ್ ಮೊದಲ ವಾರಕ್ಕೆ ಮುಗಿಸ್ಬಿಡ್ತೇವೆ ಅದೆಲ್ಲ ಏನಿದ್ದು. ಅವಾಗನ ನಾವು ಮತ್ತೆ ತರಕಾರಿ ಅಂತೂ ಒಂದಿಷ್ಟು ಮಾಡ್ಕೊಳ್ತೇವೆ. ಆಲ್ರೆಡಿ ಕೈತೋಟ ಕಿಚನ್ ಗಾರ್ಡನ್ ಏನ್ ಹೇಳ್ತೇವೆ ಇದು ಟ್ರೈನಿಂಗ್ ನಾವು ಬೇರೆ ಬೇರೆ ನಮ್ಮ ಹಳ್ಳಿಗಳಿಗೆ ಕೊಡ್ತಾ ಇರ್ತೇವೆ. ನಾವು ನಮ್ಮ ಸಂಘದ ವತಿಯಿಂದ ಸಿದ್ಧಾರೂಢ ಸಾವಯವ ಕೃಷಿಕರ ಬಳಗ ಅಂತ ಒಂದು ಸಂಘಟನೆ ಮಾಡಿಕೊಂಡು ಈ ದೇಶಿ ಬೀಜಗಳನ್ನ ಉಳಿಸೋದು ಯಾವ ರೀತಿ ಅಂದ್ರೆ ಅಗದಿ ಸಿಂಪಲ್ ಒಂದು ನಾಲೆಜ್ ಇದೆ. ಹೆಂಗಂದ್ರೆ ಈ ಹಳ್ಳಿಯ ದೇಶ ನಮ್ಮ ಭಾರತ ದೇಶ ಬಹುತೇಕ ಹಳ್ಳಿ ಒಳಗೆ ತಮ್ಮ ಮನೆ ಹಿತ್ತಲುಗಳ ಜಾಗ ಇರ್ತಾವೆ. ಅರ್ಧ ಗುಂಟೆನೋ ಕನಿಷ್ಠ ಒಂದು ಗುಂಟೆನೋ ಎರಡು ಗುಂಟೆನೋ ಹಿಂಗೆ ಜಗಳ ಇರ್ತಾವೆ. ಇದು ತನ್ನ ಕೈತೋಟಗಳನ್ನ ಮಾಡ್ಕೊಳ್ಬೋದು ತಾವು. ಕಿಚನ್ ಗಾರ್ಡನ್ ಅಂತ ಹೇಳ್ತಾವಲ್ಲ, ಇದು ತೋಟದಿಂದ ತಾಟಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ತೇವೆ ನಾವು ವರ್ಷ ಜೂನ್ದಾಗ. ತೋಟದಿಂದ ತಾಟಿಗೆ ಅಂದ್ರೆ ನೇರವಾಗಿ ನಮ್ಮ ತೋಟದಿಂದ ತಾಟಿಗೆನೆ ಬರಬೇಕಾದ್ರೆ ನಾವು ರೈತರಿದ್ದು ನಾವು ತಿನ್ನುವಂಥದ್ದು ಮಾರ್ಕೆಟ್ನಿಂದ ಬಂದ್ರೆ ನಾವು ನಿಜವಾಗಿ ರೈತರಲ್ಲ. ಯಾರು ನೌಕರಶಾಹಿ ಜನ ತಂದಿಲ್ಲ ಅವ್ರಿಗೆ ಬೆಳೆಯುವಂಥ ಅವಕಾಶ ಇರೋದಿಲ್ಲ, ಅವ್ರ ಜಾಗ ಇರೋದಿಲ್ಲ. ನಾವು ರೈತರಿದ್ದು ನಮ್ಮ ಹಿತ್ತಲದಿಂದ ಬರಬೇಕು, ನಮ್ಮ ಭೂಮಿಯಿಂದನೇ ಬರಬೇಕು. ಅದಕ್ಕೆ ನಾವು ತೋಟದಿಂದ ತಾಟಿಗೆ ಅಂತ ಒಂದು ಕಾರ್ಯಕ್ರಮದ ಹೆಡ್ಲೈನ್ಸ್ ಕೊಟ್ಟು ಬೇರೆ ಬೇರೆ ಕಡೆ ಎಲ್ಲ ಈ ಕಾರ್ಯಕ್ರಮದ ಅವೇರ್ನೆಸ್ ಕೊಡ್ತಾ ಇರ್ತೇವೆ. ಈಗ ಸಂಘದ ಬಗ್ಗೆ ಹೇಳಿದ್ರಿ, ಈ ಸಂಘದ ಬಗ್ಗೆ ಎಷ್ಟು ಮಾಹಿತಿ ಹೇಳ್ರಲ್ಲ, ಎಷ್ಟು ಮಂದಿ ಸದಸ್ಯರು ಇದ್ರಿ, ತಮ್ಮ ಸಂಘದ ಕಾರ್ಯಚಟುವಟಿಕೆ ಏನು, ಆ ಬಗ್ಗೆ ಹೇಳಿ ತಿಳಿಸಿ. ಸುಮಾರು 40 ಜನ ನಾವು ಮೆಂಬರ್ ಇದ್ದೇವೆ ಅದ್ರ, 40 ಜನ ಮೆಂಬರ್ ಇದ್ದೇವೆ. ಅದ್ರೊಳಗೆ 20 ಜನ ಮಾತ್ರ ಆಗಿ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಜನ ದೇಶಿ ಬೀಜಗಳನ್ನ ಬೆಳೆದು ನಮ್ಮ ಬೀಜ ಬ್ಯಾಂಕಿಗೆ ಕೊಡ್ತಾರೆ. ಆದ್ರೆ ಒಂದು ಉದ್ದೇಶ ನಮ್ದು ಏನದಂದ್ರೆ ಬೀಜ ಬ್ಯಾಂಕ್ನಿಂದ ನಮ್ಮ ಸುತ್ತಮುತ್ತ 10 ಕಿಲೋಮೀಟರ್ ಇದೆ ಈ ವ್ಯಾಪ್ತಿ ಒಳಗೆ ನಾವು ಯಾರಿಗಾರು ಬೀಜ ಕೊಟ್ರೆ 1 ಕೆಜಿ ಬೀಜಕ್ಕೆ ಒಳ್ಳೆ ಅವ್ರ ಮರಳಿ ನಮ್ಗೆ 2 ಕೆಜಿ ಕೊಡ್ಬೇಕು. ಒಂದು ರೂಲ್ಸ್ ಇದೆ ನಮ್ದು. ನಮ್ಮಿಂದ ದೂರ ಹೋಯ್ತು, ನಮ್ಗೆ ಯಾರು ಪರಿಚಯ ಇಲ್ಲ, ಎಲ್ಲೋ ನಮ್ಗೆ ಆರ್ಡರ್ ಬಂತು ಅಂದ್ರೆ ದುಡ್ಡು ತಗೊಂಡ್ಬಿಡ್ತೇವೆ. 30 ರೂಪಾಯಿಗೆ 1 ಕೆಜಿ ಬೀಜ ಕೊಟ್ರೆ ಅದ್ರಾಗಿಂದ 5 ರೂಪಾಯಿ ನಮ್ಮ ಬೀಜ ಬ್ಯಾಂಕಿಗೆ ಅಂತ ಇಡ್ತೇವೆ ನಾವು, ನಮ್ಮ ಸಂಘಟನೆಗೆ ಅಂತ ಇರ್ತೇವೆ. ಈ ರೀತಿ ಮಾಡಿದಾಗ ನಮ್ಮ ಸಂಘದಾಗ ಇವತ್ತು 2,20,000 ರೂಪಾಯಿ ಗಂಟೆ ಕಟ್ಟಿರ್ಲಿ ಕೈ. ಇದು ಏನಾದರೂ ನಾವು ಎಲ್ಲಾದರೂ ಬೇರೆ ಬೇರೆ ಆವಿಷ್ಕಾರಗಳು ನೋಡ್ಲಿಕ್ಕಾಯ್ತು, ಏನಾದರೂ ಈ ರೈತರು ನಮ್ದು ಒಂದು ಏನು ವಿಸಿಟಿಂಗ್ ಇರ್ತದಲ್ರಿ ಅಂತ ಪ್ರವಾಸ ವಿಸಿಟಿಂಗ್ ಅದು ಹೋಗ್ಲಿಕ್ಕೆ ಇಂಥಕ್ಕೆಲ್ಲ ನಮ್ಗೆ ಒಳ್ಳೆ ಅನುಕೂಲ ಆಗ್ತದಂತ ಬೀಜ ಬ್ಯಾಂಕಿಗೆ ಅಂತ ಅದೊಂದಿಷ್ಟು ದುಡ್ಡು ಕಟ್ಟಿರ್ತೇವೆ. ಅಂದ್ರೆ ಈ ರೀತಿ ತಾವು ಸಂಘವನ್ನು ಬೆಳೆಸ್ಕೊತ ಹೋಗ್ತಾ ಇದ್ರಿ. ಮತ್ತೆ ಈಗ ಸಾವಯವ ಕೃಷಿ ಅಂದ್ರಿ, ಭತ್ತನೂ ಸಾವಯವ ಕೃಷಿ ಒಳಗೆ ಬೆಳಿತೀರಿ? ಸಾಮಾನ್ಯವಾಗಿ ಭತ್ತ ರಾಸಾಯನಿಕ ಬಹಳ ಬೆಳೆಸ್ತಾರ, ಸಿಕ್ಕಾಪಟ್ಟಿ ಕೀಟ ಅದಕ್ಕ, ಮತ್ತು ಅದಕ್ಕಾಗಿ ಕೀಟನಾಶಕ ಬಳಸ್ತಾರ. ಮತ್ತೆ ಸಾವಯವದೊಳಗೆ ತಾವು ಕೀಟನಾಶಕ ಬಳಸದೆ ಯಾವ ರೀತಿ ಬೆಳಿತೀರಿ? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೀವು ಗಂಗಾವತಿ ರಾಯಚೂರ್ ಆ ಸೈಡ್ ಮಾತ್ರ ನಮ್ಗೆ ಹೇಳ್ತಾ ಇದ್ದೀರಿ. ನಮ್ದು ಈ ಅರೆ ಮಲೆನಾಡು ಪ್ರದೇಶದೊಳಗೆ ನೀವು ಈಗಲೂ ಬರ್ಬೋದು, ಖಾನಾಪುರ ಮತ್ ನಮ್ಮ ಹಳೆಯಾಳು ಈ ಕಡೆ ಯಲ್ಲಾಪುರ ಶಿರ್ಸಿ ಸಿದ್ದಾಪುರ ಈ ಅರೆ ಮಲೆನಾಡು ನಮ್ಮ ಬೆಳಗಾವ ತಾಲೂಕ ಈ ರೀತಿ ಕರ್ಕೊಂಡ್ರೆ ನಮಗ್ ಭತ್ತಕ್ಕೆ ಎಣ್ಣೆ ಹೊಡೆಯೋದಂದ್ರೆ ನಗಿ ಬರ್ತೈತಿ ನಮ್ಗೆ. ಯಾಕೆ ಎಣ್ಣೆ ಹೊಡಿಬೇಕು ಅಂತೇವ್ ನಾವು? ಯಾಕೆ ನಾವು ದೇಶಿ ತಳಿನ ಬೆಳಿತೇವೆ. ನಮ್ ದೇಶಿ ತಳಿಗೆ ರೋಗ ಬರಂಗಿಲ್ಲ. ಈ ರೋಗನು ತಡ್ಕೊಳ್ಳುವಂತ ಶಕ್ತಿ ಅದ, ಈ ಬರವನ್ನು ತಡ್ಕೊಳ್ಳುವಂತ ಶಕ್ತಿ ಅದ, ಅಥವಾ ಕಳೆ ಬಂದ್ರೆ ಕಳೆಯನ್ನು ಅದನ್ನ ಮೆಟ್ಟಿ ಮ್ಯಾಲ ಬರುವಂತ ಶಕ್ತಿ ಆ ದೇಶಿ ತಳಿ ಒಳಗದ. ಅದಕ್ಕಾಗಿ ನಾವು ದೇಶಿ ತಳಿಗಳನ್ನು ಲೈಕ್ ಮಾಡಿದ್ದು. ಈಗ ವೈದ್ಯರು ಹೇಳ್ತಾರ, ಸಾಮಾನ್ಯವಾಗಿ ಮಧುಮೇಹ ರೋಗ ಬಂದವರಿಗೆ ಅನ್ನ ಉಣಬೇಡ್ರಿ ಅಂತೇಳಿ. ಈ ಕೆಲವೊಂದ್ ಕಡೆಗೆ ಹೇಳ್ತಾರ, ಇಲ್ಲ ಕೆಂಪಕ್ಕಿ ಅದು ಬರ್ತಾವ, ಅವು ಉಂಡ್ರ ಬಹಳ ಚಲೋ, ಫೈಬರ್ ಇರ್ತೈತಿ, ಮಧುಮೇಹ ಬಹಳ ನಿಯಂತ್ರಣಕ್ಕೆ ಬರ್ತದ ಅಂತ ಹೇಳ್ತಾರ. ಆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಲ್ಲ ಸರ. ನೀವು ಏನ್ ಒಳ್ಳೆ ಪ್ರಶ್ನೆ ಕೇಳತ್ತಾರೆ. ಈಗ ಹೇಳ್ತಾ ಇದ್ದೀರಿ ನೀವು ಡಾಕ್ಟರ್ ಅನ್ನ ಉಣಬೇಡ ಅಂತಾರ. ಕರೆಕ್ಟ್ ನಾ ಅದ ಅನ್ನ ಎಂತ ಅನ್ನ ಉಣಬೇಡ ಅಂತಾರು? ನೀವು ಹೇಳಿ ಈಗ ಭತ್ತಕ್ಕೆ ಎಣ್ಣೆ ಹೊಡಿಬಾರ್ದು, ಎಣ್ಣೆ ಹೊಡಿದಿಲ್ಲ ಅಂತ ಹೇಳ್ತೀರಿ. ಭತ್ತಕ್ಕೆ ಸಾಕಷ್ಟು ಎಲ್ಲ ಯೂರಿಯಾ DAP ಎಣ್ಣೆ ಹೊಡಿಯುವಂತ ಭತ್ತ ಬೆಳೆಯುವಂತ ಪ್ರದೇಶದವ್ರದವರು ಆ ಪ್ರದೇಶದ ಮಾತ್ರ ತಿನ್ನಬಾರ್ದು ಕರೆ ಅಂದ್ರೆ. ಮತ್ತೆ ಅವ್ರು ಇನ್ನೊಂದ್ ಏನ್ ಮಾಡ್ತಾರೆ, ಪಾಲಿಶ್ ಮಾಡಿ ಈ ಸೋನಾ ಮಸೂರಿ ಮಲೆಬೆನ್ನೂರು ಇವೆಲ್ಲ ಅಪ್ರೋಚ್ ಬೇರೆ ಬೇರೆ ಬ್ರ್ಯಾಂಡ್ ಇಂದ ಮಾಡಿ ಆ ವ್ಯಾಪಾರಕ್ಕೋಸ್ಕರ ಅವ್ರು ಇದು ಮಾಡ. ಆರೋಗ್ಯಕ್ಕೆ ಹಿತಕಾರಿ ಅಲ್ಲ ಅದು. ನಮ್ಮದೇನಿರುವಂತದ್ದು ನಮ್ಮ ಭಾಗದಾಗ ಇರುವಂತದ್ದು ಏನತ್ತೆ, ನಮ್ಮ ಮಳೆ ಆಶ್ರಿತ ಭತ್ತ ಬೆಳೆದು ಆದಷ್ಟು ಏನು ಈ ಕೆಂಪಕ್ಕಿಗಳನ್ನ ಡಾಕ್ಟರ್ ಚಾಯ್ಸ್ ಮಾಡ್ತಾರೆ. ಇವತ್ತು BP ಶುಗರ್ ಪೇಷಂಟ್ ಐತೆ ಅಂದ್ರೆ ಕೆಂಪಕ್ಕಿ ತಿನ್ನಂತಾರ. ನಮ್ಮಲ್ಲಿ ಅಂತಾವ್ ಸುಮಾರು ಒಂದು 20-30 ವೆರೈಟಿಗಳು ಕೆಂಪಕ್ಕಿಗಳು ಅದಾವ. ಆ ಕೆಂಪಕ್ಕಿ ಇವತ್ತು ನಾವು ಬೆಂಗಳೂರು ಮತ್ತು ಚೆನ್ನೈ ಮೈಸೂರು ಬೇರೆ ಬೇರೆ ಇದಕ್ಕೆಲ್ಲ ಅಲ್ದನ ನಾವು ಪ್ರತಿ ಗುರುವಾರಕ್ಕೊಮ್ಮೆ ಕೆಂಪಕ್ಕಿ ಸಂತೆ ಅಂತ ಮಾಡ್ತೇವೆ ಧಾರವಾಡದಲ್ಲಿ. ಅಂದ್ರೆ ನಮಗೆ ಒಳ್ಳೆ ಇದಾರೆ ಅದ್ರ ಬಗ್ಗೆ. ಮತ್ತೆ ಈ ಕೆಂಪಕ್ಕಿ ಒಳಗೆ ಒಂದನೇ ಮನೆ ರಕ್ತ ಸಾಳಿ ಇರ್ಬೋದು, ಈ ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರಿಗೆ, ರಕ್ತ ಶುದ್ಧತೆ ಮಾಡೋರಿಗೆ, ರಕ್ತ ಕೆಟ್ಟಿರ್ತದ ಅಂತವ್ರಿಗೂ ಕೆಂಪಕ್ಕಿಗಳು ಕೆಲವೊಂದದಾವ. ಈಗ ಉದಾಹರಣೆಗೆ ಇನ್ನೊಂದು ದೇವಮಲ್ಲಿಗೆ ಅಂತ ಒಂದು ಹೆಸರು ಕೇಳಿ. ಯಾಕೆ ಮತ್ತೆ ಅವ್ರದ್ದು ಇಷ್ಟೆಲ್ಲ ಆವಿಷ್ಯ ಇಷ್ಟ ಯಾಕೆ ಇಟ್ಟೈತಿ ಏನಂತ ಕೇಳಿದ್ರೆ, ಉದಾಹರಣೆ ಅವ್ರು ಉಣ್ಣುವಂತ ಅಕ್ಕಿ ಮೇಲೆ ಹೋಗ್ತದ, ಅವ್ರು ಉಳ್ಳಾರ್ದ ಇರ್ಬೇಕಾದ. ಅಂದ್ರೆ ಪಾಲಿಶ್ ಮಾಡಿ ತೌಡು ತೆಗೆಯೋದ್ರಿಂದ ಫೈಬರ್ ಎಲ್ಲ ಹೋಗಿ ಕೇವಲ ಕಾರ್ಬೋಹೈಡ್ರೇಟ್ ಮಾತ್ರ ಉಳಿದು ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತದ, ಅದಕ್ಕ ಅಂತದ್ ಬೇಡ ಅಂತಾರ. ಮತ್ತ ಇದನ್ನ ಸಂಸ್ಕರಣೆ ತಾವ್ ಹೆಂಗ್ ಮಾಡ್ತೀರಿ ಭತ್ತ ಅಕ್ಕಿ ಮಾಡ್ಬೇಕಾದ್ರ ಮತ್ತ ಮ್ಯಾಗಿನ ಪಾಲಿಶ್ ಮಾಡ್ಲಾರ್ದೆ? ಇದೊಂದು ನಾವು ಈಗ ಇತ್ತಿತ್ತಲಾಗ ಏನ ಮೌಲ್ಯವರ್ಧನೆ ಅಂತ ಹೇಳ್ತೇವೆ. ಈಗ ಭತ್ತವನ್ನು ನಾವು ಮಾರ್ಕೆಟ್ ನಾವು ಬೆಳೆದ್ ಮಾರಕ್ ಹೋದ್ರೆ ನಮ್ಮಲ್ಲಿ ಬಾಳ್ ಮಾಡಿದ್ರೆ 1500 ರೂಪಾಯಿಗೆ ಒಂದ್ ಕ್ವಿಂಟಲ್ ಭತ್ತ ತಗೋತಾರೆ. ಅದೇ ನಾವು ಮೌಲ್ಯವರ್ಧನೆ ಮಾಡಿ ಅಂದ್ರೆ ಅಕ್ಕಿ ಭತ್ತ ಬಿದ್ದಂದ್ರೆ ಅಕ್ಕಿ ಮಾಡಿಸಿದ್ರೆ ಒಂದು ಕ್ವಿಂಟಲ್ ಭತ್ತ ನಾವು ಅಕ್ಕಿ ಮಾಡಿಸಿದಾಗ 60 kg ಅಕ್ಕಿ ಬರ್ತೈತಿ, 60-65 ಹಿಂಗ್ ಬರ್ತೈತಿ ಹೆಚ್ಚು ಕಮ್ಮ. ಆದ್ರೆ 60 kg ಇಟ್ಕೊಂಡು ನಾವು ಇವತ್ತು 40 ರೂಪಾಯಿಗೆ ಒಂದು ಕೆಜಿ ನಾವು ಅಕ್ಕಿ ಮಾರಿದ್ರು 2500 ರೂಪಾಯಿ ಆಗ್ತದೆ ನಮ್ಗೆ. ಎಲ್ಲಿ 1500 ಎಲ್ಲಿ 2500 ರೂಪಾಯಿ ಅಂದ್ರೆ ಈ ರೀತಿ ನಾವು ಮಾಡಿ ಆದಾಯ ತಗೋತೇವೆ. ಹತ್ರ ಅಂದ್ರೆ ರೈತರು ವರ್ಷ ಪೂರ್ತಿ ಬೆಳೆದಕ್ಕಿಂತಲೂ ಹೆಚ್ಚು ಇವತ್ತಿನ ದಿವಸ ಅಕ್ಕಿ ಮಿಲ್ನವರು ತಾವು ಪಡಿತಾ ಇದ್ದಾರೆ ಒಂದು ಸಂಭಾವನೆ. ಅದೇ ರೈತರು ತಮ್ಮ ಮನೆಯಲ್ಲಿ ಭತ್ತ ಒಯ್ದು ಅಕ್ಕಿ ಮಾಡಿ ಮಾರಾಟ ಮಾಡಿದ್ರೆ ಅವ್ರಿಗೆ ಹೆಚ್ಚಿನ ಲಾಭ ಸಿಗ್ತದೆ ಅಂತ ಹೇಳ್ತೀರಿ. ಈಗೇನು ಎಲ್ಲ ಸಾವಯವದಿಂದ ಬೆಳಿತೀರಿ, ತಾವು ವಿವಿಧ ದೇಶಿ ತಳಿಗಳನ್ನು ಬೆಳಿತೀರಿ, ಇವನ್ನ ಮಾರಾಟ ಮಾಡ್ಲಿಕ್ಕೆ ತಾವು ಏನಾದ್ರು ಸಂಪರ್ಕ ಜಾಲ ಏನಾದ್ರು ಮಾಡ್ಕೊಂಡಿರಿ? ಹೆಂಗ ಯಾವ ರೀತಿ ಮಾರಾಟ ಮಾಡ್ತೀರಿ? ಪ್ಯಾಕಿಂಗ್ ಆಮೇಲೆ ಮಾರಾಟ ವ್ಯವಸ್ಥೆ ಹೆಂಗ ಅದ? ನೋಡ್ರಿ ಸರ, ನಾನು ಪ್ಯಾಕಿಂಗ್ ಅಂತ ಏನ್ ಮಾಡಕ್ ಹೋಗುದಿಲ್ಲ. ನಾನೇ ನಮ್ಮ ಚೀಲದೊಳಗನ 25 kg 50 kg ಚೀಲಗಳು ತಗೊಂಡು ನಮ್ಮಲ್ಲಿ ಒಂದು ಗಾಡಿ ಮಾಡ್ಕೊಂಡು ನಾವು ಪ್ರತಿ ಗುರುವಾರಕ್ಕೊಮ್ಮೆ ಧಾರವಾಡದಲ್ಲಿ ಕೋರ್ಟ್ ಸರ್ಕಲ್ ಅಲ್ಲಿ ಗಾಂಧಿ ಶಾಂತಿ ಪ್ರತಿಷ್ಠಾನ ಅಂತದ ಅಲ್ಲೊಂದು ಅವಕಾಶ ಮಾಡಿಕೊಟ್ಟಾರ ನಮ್ಗೆ ಆ ಸಂಸ್ಥೆ ಅವರೊಂದಲ್ಲಿ. ಈಗ ನೀವು ದೇಶಿ ವಸ್ತು ನೋಡಿ, ಗಾಂಧೀಜಿ ಅಂದ್ರೆ ದೇಶಿ ಬಗ್ಗೆ ಬಹಳ ಒಂದು ಒತ್ತು ಕೊಡ್ತಾರೆ. ಅಂತದ್ದು ನೀವು ಒಂದು ದೇಶಿ ವಸ್ತುಗಳನ್ನ ಬೆಳೀತಿದ್ದೀರಿ ಅಂದ್ರೆ ಇಲ್ಲಿ ಒಂದು ಮಾರಾಟ ಮಾಡೋ ಒಂದು ವ್ಯವಸ್ಥೆ ಮಾಡಿಕೊಟ್ಟಾರ. ಅಲ್ಲಿ ನಾವು ಪ್ರತಿ ಗುರುವಾರಕ್ಕೊಮ್ಮೆ ಮಾರಾಟ ಮಾಡ್ತೇವೆ. ಏನಂತ, ಇದು ನೇರ ಬೆಳೆಗಾರರಿಂದ ಬಳಕೆದಾರರವರೆಗೆ ಅಂತ ಒಂದು ಸಂಘಟನೆ ಇದೆ ನಮ್ದು, ಬೆಳೆಗಾರರಿಂದ ಬಳಕೆದಾರರವರೆಗೆ. ಇದಕ್ಕೆ ನಡುಕ ಯಾರು ಮೆಡಿಟರ್ ಬರಂಗಿಲ್ಲ, ಯಾರು ದಲ್ಲಾಳಿಗಳದಿಲ್ಲ. ಅಂದ್ರೆ ಬೆಳೆಗಾರರೇ ಬಂದು ಅಲ್ಲಿ ಕೂಡಬೇಕು ಸಂತೆ ಮಾರಾಟದಲ್ಲಿ, ಆಮೇಲೆ ಬಳಕೆದಾರರೇ ನೇರವಾಗಿ ಬಂದು ಖರೀದಿ ಮಾಡ್ಕೊಂಡು. ಈ ರೀತಿ ನಾವು ಮಾಡ್ಕೊಂಡ್ರೆ ಒಳ್ಳೆ ನಮ್ಗೆ ಅಲ್ಲಿ ಜನರದೊಂದು ಇದದ ಅಭಿಪ್ರಾಯ ಇದೆ. ನಮಗೆ ಇಂಥದ ಅಕ್ಕಿ ಕೊಡ್ರಿ. ಯಾರು ನಾ ಸಾಮಾನ್ಯ ನಾ ಮೊದಲು ಹೋಗೋಕ್ಕಿಂತ ಮೊದಲ ನಾ ಧಾರವಾಡಕ್ಕೆ ಹೋಗೋಕ್ಕಿಂತ ಮೊದಲ ನಾ ಅಥವಾ ಈ ಭತ್ತಗಳನ್ನ ಹಿಂಗೆಲ್ಲ ಮೌಲ್ಯವರ್ಧನೆ ಮಾಡಿ ನಾ ಮಾರಾಟ ಮಾಡೋಕ್ಕಿಂತ ಮೊದಲಲ್ಲೆಲ್ಲ ಎಲ್ಲ ಸಣ್ಣ ಭತ್ತ ಸಣ್ಣ ಅಕ್ಕಿ ಕೇಳ್ತಾ ಇದ್ರು, ಇವಾಗ ದಪ್ಪಕ್ಕಿನ ಊಟ ಮಾಡ್ತಾ ಇದ್ದಾರೆ ಅಲ್ಲಿ. ಅದಕ್ಕಾಗಿ ಇನ್ನೊಂದು ಈ ದಪ್ಪಕ್ಕಿಯ ದೊಡ್ಡ ಗುಣ ಅಂತ ಒಂದು ಪುಸ್ತಕ ಇತ್ತು ನನಗೆ, ನಾಗೇಶ್ ಹೆಗಡೆ ಅವ್ರು ಬರ್ತದೆ. ಅದನ್ನು ಓದಿದ ಬಳಿಕ ಹೆಚ್ಚು ದಪ್ಪಕ್ಕಿ ಬಗ್ಗೆ ನಾನು ಜನರಿಗೆ ಅವೇರ್ನೆಸ್ ಮಾಡಕೈತಿ. ದಪ್ಪಕ್ಕಿ ತಿನ್ರಿ, ಅದ್ರಾಗ ಇರುವಂತ ಗುಣ ಹಿಂಗದ. ನಾವು ನೋಡ್ರಿ ಬರೇ ಬೆಳೆಸೋದೊಂದು ಆಗ್ಬಾರ್ದು ನಾವು ರೈತರ, ಅದ್ರ ಗುಣಗಳನ್ನು ತಿಳಿದಿರ್ಬೇಕು ನಾವು. ಪ್ರತಿಯೊಂದು ಜ್ವಾಳದಿರ್ಬೋದು, ಸಜ್ಜಿ ಇರ್ಬೋದು, ನವಣಿ ಇರ್ಬೋದು, ಪ್ರತಿಯೊಂದ್ರು ನಾವು ತಿಳ್ಕೊಂಡಿರ್ಬೇಕು. ನಮ್ಗೆ ತಿಳಿಲ್ಲ, ತಿಳಿದಂತವ್ರಿಗಿಂತ ತಿಳ್ಕೊಂಡು ಅಲ್ಲಿ ನಾವು ಹೇಳಿದಾಗ, ಈಗ ಉದಾಹರಣೆಗೆ ಡಾಕ್ಟರ್ ಹೇಳೋಕ್ಕಿಂತ ಅಥವಾ ವಿಜ್ಞಾನಿಗಳು ಹೇಳೋಕ್ಕಿಂತ ನಾವು ರೈತರು ಹೇಳೋದ್ರಿಂದ ಬಹಳಷ್ಟು ಮನ ತಗೊಳ್ಳೋಂಥವ್ರಿಗೆ, ಗ್ರಾಹಕರಿಗೆ ಬಹಳಷ್ಟು ಮನ ಮುಟ್ತೈತಿ. ಅಂದ್ರೆ ಇದು ಅನುಭವ. ಈಗ ರೈತರು ಈ ಸೋನಾ ಮಸೂರಿ ಬೆಳೀತಾರ, ಆಮೇಲೆ ಜೀರಾ ರೈಸ್ ಅಂತೇಳಿ ಈಗ ಸಣ್ಣ ಅಕ್ಕಿ ಬಂದದ ಅದನ್ನ ಬೆಳೀತಾರ, ಆಮೇಲೆ ಬಾಸ್ಮತಿ ಬೆಳೀತಾರ, ಈಗ ತಾವು ದೇಸಿ ತಳಿ ಬೆಳಿತೀರಿ, ಇದ್ರೊಳಗೆ ಯಾವ್ದು ಹೆಚ್ಚು ಲಾಭದಾಯಕ ಅನಿಸ್ತದ್ರಿ? ಹಾ ನೋಡ್ರಿ, ನಾವು ಈಗ ನಾವು ಜನರಿಗೆ ಅದನ್ನ ಹೇಳ್ಬೇಕು. ಮೊದಲ ಈ ಸೋನಾ ಮಸೂರಿ ನಾವು ಬೆಳಿಬೇಕಂದ್ರೆ ಅದು ಹೈಬ್ರಿಡ್ ಬೀಜ, ನಾವು ಹೊರಗಡೆ ಬೀಜ ತರಬೇಕು, ಅದಕ್ಕೆಲ್ಲ ಪ್ಯಾಕೇಜ್ ಇರ್ತೈತಿ. ಈಗ ಬೇರೆ ಕಡೆ ನೋಡ್ರಿ, ಈಗ ಒಂದ್ ಕಡೆ ಅದಕ್ಕೆಲ್ಲ ಈ ವಿಷ ಸಿಂಪರಣೆ ಮಾಡಿರ್ತಾರ, ಅದ್ರಾಗ ಬೆಳೆದಿರ್ತಾರ, ಅಂತಂದ ಇಲ್ಲಿ ಹಾಕಿದ ಕೂಡ ಅದನ್ನೆಲ್ಲ ಅದನ್ನ ಕೇಳ್ತೈತೆ. ಅದಕ್ಕೆ ಆದಷ್ಟು ನಮ್ಮ ಇದ್ರೊಳಗ ನಮ್ಮ ದೇಶಿ ತಳಿಗಳೊಳಗ ಸಣ್ಣಕ್ಕಿ ಆಗುವಂತದ್ದು, ಅಗದಿ ಸಣ್ಣ ಆಗುವಂತದ್ದು, ಅಗದಿ ದಪ್ಪ ಆಗುವಂತದ್ದು, ಎಲ್ಲಾ ತರ ಅದಾವ. ಅಷ್ಟ ಅಲ್ಲ, 3 ತಿಂಗಳಿಗೆ ಬರುವಂತದ್ದು ಐತಿ, 70 ದಿವಸಕ್ಕೆ ಬರುವಂತ ಭತ್ತು ಐತಿ, 6 ತಿಂಗಳಿಗೆ ಬರುವಂತದ್ದು ಐತಿ, ನೀರು ನಿತ್ಯ ಕಂಟಿನ್ಯೂ ನೀರಾಗಿ ಬರುವಂತ ಭತ್ತನು ಐತಿ. ಇವತ್ತು ನಾವು ಬಿತ್ತಿ ಒಂದು ವಾರ ಭತ್ತ ಹುಟ್ಟಿದ ಬೆಳಕ ಮಳೆ ಹತ್ತಿದ್ದು ಹೊಳೆ ಕೊಯ್ಯೋ ಮಠ ಮಳೆ ಬಿಡದು ಅಂದ್ರೂ ಆ ನೀರಾಗ ನಿಂತು ಬೆಳೆಯುವಂತ ಭತ್ತನು ಐತಿ. ಮತ್ತೆ ಅಲ್ಪ ಸ್ವಲ್ಪ ಮಳೆ ಆಗಿನೂ ಆದ್ರೂ ವಾತಾವರಣದೊಳಗಿರೋ ತೇವಾಂಶವನ್ನು ಹಿಡ್ಕೊಂಡು ಬೆಳೆಯುವಂತ ಭತ್ತನು ಅದಾವ. ಮಧ್ಯಮ ಮಳೆ ಆದ್ರೂ ಬರ್ತೈತಿ, ವಾರಿ ಜಮೀನಿಗೂ ಬರ್ತೈತಿ, ಮಧ್ಯಮ ಜಮೀನಿಗೂ ಬರ್ತೈತಿ. ಇವತ್ತು ನಾವು ರಂಗಿ ಜಮೀನು ಅಂತ ನೀರು ನಿಲ್ವಲ್ಲಿ ಜವಳು ಪ್ರದೇಶದಾಗ ಬರುವಂತ ಭತ್ತಗಳು ಅದಾವ. ಅಂದ್ರೆ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಬೆಳೆಯಂತ ಭತ್ತಗಳನ್ನ ನಾವು ಬೆಳಿಬೇಕು, ದೇಸಿ ಬೆಳೆನೇ ಬೆಳಿಬೇಕು ತಿಳಿದ್ರಿ, ಇದ್ರ ಲಾಭ ಯಾವ್ದು ಹೆಚ್ಚಾಗ್ತದೆ ಅದನ್ನ ಬಗ್ಗೆ ಹೇಳ್ರಿ ನಮಗೆ. ಲಾಭ ನೀವು ನೋಡಕ್ ಹೋದ್ರೆ ಈಗ ಸಾಧಾರಣ ಕೆಲವೊಂದು ನಮ್ಮ ಈಗ ನಾವು ಬೆಳಗಾವ್ ಬಾಸುಮತಿ ಅಂತ ಬೆಳಿತೇವೆ. ನಾವು ಬೆಳಗಾವ್ ಬಾಸುಮತಿ ಎಲ್ಲಿದ್ರೆ ಎಲ್ಲೆಲ್ಲ ಪ್ರಚಲಿತ, ಇವತ್ತು ಮಾರ್ಕೆಟ್ ನಾಗ 70 ರೂಪಾಯಿ ಒಂದ್ ಕೆಜಿ ಆಗಿ, ಅದು ಇಳುವರಿ ಕಡಿಮೆ ಇರ್ಬೋದ. ಖರೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಾವು ನಿತ್ರ ಹೆಚ್ಚು ಲಾಭದಾಯಕ ನಮ್ಗೆ. ಇವತ್ತು 3 ಮಾರ್ಕೆಟ್ ನಾವು 25 ರೂಪಾಯಿ ಬೆಳಗಾವ್ ಬಾಸುಮತಿ ಒಂದು ಕ್ವಿಂಟಲ್ಗೆ ಆಯ್ತಂದ್ರೆ ನಾವು 3.5 ರೂಪಾಯಿ ತಗೋತೀವಿ ಅದ್ರಾಗ. ಹಂಗೆ ಈಗ ರೈತರು ಈಗ ಹೊರಗಿನ ಮಾರ್ಕೆಟ್ನಿಂದ ಲಾಭ ಆಯ್ತವಂದ್ರೆ ನನ್ನಿಂದ ಹೇಳಲಿಕ್ಕಾಗಲ್ಲ. ಸ್ವತಃ ತಾವೇನಾದರೂ ಮುಂದೆ ಬಂದ ತಮ್ಮದೇ ಒಂದಿಷ್ಟು ಗ್ರಾಹಕರು ಮಾಡ್ಕೊಂಡು ತಾಲೂಕಾ ಮಟ್ಟದೊಳಗಿರ್ಬೋದು, ಹೋಬಳಿ ಮಟ್ಟದೊಳಗಿರ್ಬೋದು, ಜಿಲ್ಲಾ ಮಟ್ಟದೊಳಗೆ ಇಂಥದ್ದೊಂದು ತಾವು ಗುರುತಿಸಿಕೊಂಡು ತಾವು ಬೆಳೆದಂಥ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಮಾತ್ರ ಒಳ್ಳೆ ಲಾಭ ಸಿಗ್ತದೆ ಯಾವುದೇ ಇರಲಿ. ಅಂದ್ರೆ ಈಗ ಬೇರೆ ಬೆಳೆ ರೈತರು ತಾವು ಬೆಳೀತಾರ, ಮಾರ್ಕೆಟ್ಗೆ ಒಯ್ದು ಮಾರಿಬಿಡ್ತಾರ, ಅದು ಬರೇ ಭತ್ತ ಕೊಡ್ತಾರ, ನೀವು ಮೌಲ್ಯವರ್ಧನೆ ಮಾಡಿ ಅದರ ದರ ಪಡೆಯೋದ್ರಿಂದ ಇಳುವರಿ ಕಡಿಮೆ ಆದರೂ ಸಹಿತಕ್ಕೆ ಒಟ್ಟಾರೆ ಲಾಭದೊಳಗೆ ಅವ್ರಿಗಿಂತ ಹೆಚ್ಚಿಗೆ ತಾವು ಮಾಡ್ತೀನಿ ಅಂತ ಹೇಳಿದ್ರಿ. ಅಷ್ಟೇ ಅಲ್ಲ, ನಮಗೆ ರೈತರು ಅಂದ್ಬೇಕು ನಮ್ಮ ಜನ ಜಾನುವಾರುಗಳು ಇರ್ತಾವೆ ನಮಗೆ, ಅವೇ ನಮಗೆ ಒಂದು ಆಧಾರ. ನಾವು ಕೃಷಿ ಮಾಡ್ತೇವಪ್ಪ ಅಂದ್ಬೇಕು ನಮಗೆ ದನ ಎಮ್ಮೆ ಆಕಳು ಎತ್ತುಗಳು ಇವೆಲ್ಲ ಮುಖ್ಯ. ಅವಕ್ಕೆ ಮೇವು ಬೇಕಂದ್ರೆ ನಾವು ಜವಾರಿ ಬೆಳಿಬೇಕು. ಇವತ್ತು ಹೈಬ್ರಿಡ್ ಬೆಳಿತೇವೆ ಅಂದ್ರೆ 1 ಪುಟ 2 ಪುಟ ಬರ್ತೈತಿ, ಆ ದನಗಳಿಗೆ ಮೇವು ಆಗಂಗಿಲ್ಲ. ಮತ್ತು ನಾವು ದನಗಳೇ ಇಲ್ಲ ಅಂದ್ರೆ ಕೃಷಿ ಏನು ಮಾಡ್ತೇವೆ? ನಾವು ಸಾವಯವ ಕೃಷಿ ಮಾಡೋಕ್ಕೆ ಎಲ್ಲಿ ಸಾಧ್ಯ ಐತೆ? ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ಏನು ಮಾಡ್ಬೇಕಂದ್ರೆ ಮುಖ್ಯ ನಮ್ಗೆ ದನ. ನಮ್ಮ ಪೂರ್ವಜರು ಇದನ್ನ ಮಾಡ್ಕೊಂತ ಬಂದ್ರೆ ಮೊದಲ. ಈಗ ಯಾರಾದರೂ ಹಳ್ಳಿ ಒಳಗೆ ಹೆಣ್ಣು ಕೊಡಕ್ ಬಂದ್ರೆ ಇತ್ಲ ಬನಿ ಎಷ್ಟು ಆಯ್ತು ಅಂತ ನೋಡ್ತಿರಂತ, ಕಟ್ಟಿ ಮ್ಯಾಗ ಎಷ್ಟು ಕಾಳದಾವ ಅಂತ, ನಡ್ಮನೆಗೆ ಎಷ್ಟು ಕಾಳದಾವ ಅಂತ ನೋಡ್ತಾರೆ. ಈಗ ಹಂಗಿಲ್ಲ, ಬಗಲ ಕಾರ್ಗಡೆ ಐತ್ಲೋ, ನಡ್ಮನೆ ಟಿವಿ ಐತ್ಲೋ, ಅಡಿಗೆ ಕೊನೆ ಬರ್ಸನ್ ಐತಲ್ಲ ಅಂತ ನೋಡುವಂತ ಪರಿಸ್ಥಿತಿ. ಇದು ಹಿಂದಿಲ್ಲ ನಾಳೆ ಬದಲಾಗ್ತದೆ, ಈಗಾಗಲೇ ಬದಲಾಗ್ತಾ ಇದೆ. ಈಗ ತಾವು ಇಷ್ಟೆಲ್ಲ ಭತ್ತದ ತಳಿ ಹೇಳಿದ್ರಿ, ಇದ್ರ ಜೊತೆಗೆ ಬೇರೆ ಯಾವ್ಯಾವ ಒಂದು ದೇಶಿ ತಳಿಗಳನ್ನ ತಾವು ಪಾಲನೆ ಮಾಡ್ತಾ ಇದ್ರಿ? ನೋಡ್ರಿ, ಈಗ ನಾವು ಈ ದ್ವಿದಳ ಧಾನ್ಯಗಳೆಲ್ಲ ಹೇಳಿದೆ, ಅದಲ್ದನ ಈಗ ನಾವು ತರಕಾರಿನೂ ಆಗ್ಲೇ ಹೇಳಿಬಿಟ್ಟೆ ನಿಮ್ಗೆ. ಈ ಕಿಚನ್ ಗಾರ್ಡನ್ ಮಾಡಿಸ್ತು ಹೆಣ್ಮಕ್ಳ ಕಡೆಯಿಂದ ಅದೆಲ್ಲ ಕೊಡಿಸಿ ಹೊಳ್ಳೆ. ಅವರು ಬರೇ ಕಿಚನ್ ಗಾರ್ಡನ್ ಮಾಡೋದು ತಮ್ಮ ಮನೆ ಪೂರ್ತಿಯಲ್ಲಿ ಅಷ್ಟೇ ಅಲ್ಲ, ಹಸಿ ತರಕಾರಿ ಮಾರ್ಲಿಕ್ಕಂತ ಅಷ್ಟ ಅಲ್ಲ, ಅದನ್ನ ನಾವು ಹೇಳಿಬಿಟ್ಟಿರ್ತೇವೆ ಅವ್ರಿಗೆ. ಒಂದು ಹಸೆ ಹೀರಿಕಾಯಿ, ನಾವು ಜವಾರಿ ಹೀರಿಕಾಯಿನ ಹಸೆ ಹೀರಿಕಾಯಿ ನೀವು ಬೀಜವನ್ನು ಉತ್ಪಾದನೆ ಮಾಡಿದಾಗ ಬೀಜಕಾಯಿ ಬಿಟ್ಟಾಗ ಅದೊಂದು ಹೀರಿಕಾಯಿ ತೆಗೆದ್ಬಿಟ್ಟು ನಾವು ಚಿಕ್ಕ ಪ್ಯಾಕೆಟ್ 10 ಪ್ಯಾಕೆಟ್ ಮಾಡಿ 50 ರೂಪಾಯಿಗೆ ಒಂದು ಮಾರು, ಅದು ಮೌಲ್ಯವರ್ಧನೆ ಆಯ್ತು. ಮತ್ತೆ ನಾವು ದೇಶಿ ಬೀಜ ಉಳಿಸಿದಂಗ ಆಯ್ತು. ಅವ್ರಿಗೆ ಹೇಳ್ತೇವೆ ನಿಮ್ಮ ಮನೆಗೆ ತಿನ್ರಿ, ಬೇಡದಾರ ಆಜುಬಾಜು ಯಾರಿಗೆ ಕೊಡ್ತಾರೆ ಕೊಡ್ರಿ ರೊಕ್ಕ ತಗೊಂಡ, ನಿಮ್ಮ ತರಕಾರಿಗಳನ್ನು ಕೊಡ್ರಿ, ಆದ್ರೂ ಉಳಿದದ್ದನ್ನು ಒಂದಿಷ್ಟಿಲ್ಲ ಬೀಜ ಮಾಡಿ ಕೊಡ್ರಿ ಅಂತ ಹೇಳ್ದು. ಅದ ಬೀಜವನ್ನು ನಾವು ಇವತ್ತು ಮಾರಾಟ ಮಾಡ್ತಾ ಇದ್ದೇವೆ. ಅಂದ್ರೆ ಇದ್ರ ಯಾರು ಒಂದು ಬೆಳಿತಾರ ಅವ್ರ ಎಲ್ಲರಿಗೂ ತಾವು ಬೀಜ ಪೂರೈಕೆ ಮಾಡ್ತೀರಿ, ಮತ್ತು ಅವರಿಂದಾನೇ ಹೊಳೆ ಬೀಜ ಸಂಗ್ರಹಣೆ ಮಾಡ್ತೀರಿ. ತರಕಾರಿ ಬತ್ತು, ದ್ವಿದಳ ಧಾನ್ಯ ಬತ್ತು, ಏಕದಳ ಧಾನ್ಯ ಬತ್ತು ಎಲ್ಲನೂ ತಾವು ಸಂಗ್ರಹ ಮಾಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ತಮ್ಮ ಒಂದು ಕುಟುಂಬದ ಪರಿಚಯ ಎಷ್ಟು ಮಾಡಿಕೊಡ್ರಲ್ಲ ನಮ್ಗೆ ನೋಡ್ರಿ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ ಏನೇನು? ನಾನು ನಮ್ಮ ತಂದೆಗೆ ಒಬ್ಬನೇ ಮಗ, ನಮ್ಮ ತಾಯಿ ಅವ್ರದಾರ ತಂದೆ ಅವ್ರು ತಿರ್ಕೊಂಡಾರ ಹೆಂಡತಿ, ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇಬ್ಬರು ಗಂಡು ಮಕ್ಕಳಿದ್ರೆ ಒಬ್ಬ PUC ಸೆಕೆಂಡ್ ಇಯರ್ ಮುಗಿಸ, ಅವನೇನೋ ಮಿಲಿಟರಿ ಹೋಗ್ತಾನೋ ಅದು ಅಂತ ಹೇಳ್ತಾ ಇದ್ದ. ನನಗದ ಮನಸ್ಸಾಗಲಿಲ್ಲ, ನೀನು ಈ ಕೃಷಿ ಒಳಗೆ ಏನಾದರೂ ಒಂದು ಸಾಧಿಸ್ಬೇಕು, ಕೃಷಿಯಿಂದ ನಮ್ಮ ಜೀವನ ನಡೆಸಬೇಕು, ಮುಖ್ಯ ನಮ್ಮ ಆರೋಗ್ಯ ಮುಖ್ಯ ಅಂತೇಳಿ ನನ್ನ ಮಗನೂ ಅವನು ತಿಳಿ ಹೇಳಿ ಇವತ್ತು ಅವನು ತಗೊಂಡೇನ. ಅವರು ಏನ್ ಮಾಡ್ತಾರೆ ಕೃಷಿ ಒಳಗೆ? ಕೃಷಿ ಒಳಗೆ ಅಂದ್ರೆ ಅವ ಭೂಮಿ ಒಳಗೆಲ್ಲ ಉತ್ತೋದು ಬಿತ್ತೋದು ಎಲ್ಲ, ಮತ್ತೆ ಈ ಮೌಲ್ಯವರ್ಧನೆ ಮಾಡೋದು, ಇದಕ್ಕೆಲ್ಲ ಬಹಳಷ್ಟು ಕೆಲಸ ಬಿಡ್ತದೆ, ಒಬ್ಬರೇ ಮಾಡೋದಲ್ಲ. ಮತ್ತೆ ನಾವು ಒಂದಿಷ್ಟಲ್ಲ ನಮ್ಮ ಬದುಗಳ ಮ್ಯಾಗೆಲ್ಲ ಒಂದಿಷ್ಟು ಗಿಡಗಳು ಹಚ್ಕೊಂಡ ಹಣ್ಣಿನ, ಲಿಂಬು ಇರ್ಬೋದು, ನುಗ್ಗಿ ಇರ್ಬೋದು, ಪಪ್ಪಾಯಿ ಇರ್ಬೋದು, ಆಪುಸ್ ಮಾವು ಇರ್ಬೋದು, ಚಿಕ್ಕು ಇರ್ಬೋದು, ಇಂಥವೆಲ್ಲ ಒಂದಿಷ್ಟು ಹಚ್ಕೊಂಡನ. ಒಂದರ ಬೌಡ್ರಿಗೆಲ್ಲ ಒಂದು 100 ಹೆಬ್ಬೇವಿನ ಗಿಡ ಹಚ್ಕೊಂಡನ, ಅಲ್ಲೆಲ್ಲ ಒಂದಿಷ್ಟು ಒಂದು 100 ನಮ್ಮ ಸಾಗವಾನಿ ಹಚ್ಕೊಂಡೇನ. ಅಂದ್ರೆ ಅರಣ್ಯ ಆಧಾರಿತ ಕೃಷಿನೂ ಇರ್ಬೇಕು ರೈತಿಗೆ, ನಮ್ಮ ಗಳೆ ಗಾಡಿಯಕ್ ಬೇಕಾಕತಿ, ಒಂದು ಟೊಂಗಿ ಕಡೆ ಉರುಳ್ ಬೇಕಾಕತಿ, ಮುಂದ್ ನಮ್ಗೆ ಅದೇ ಗಿಡ ದೊಡ್ಡ ಆದಾಯ ಕೊಡ್ತೈತಿ. ಕೆಲವೊಂದು ವರ್ಷ ಆದ್ಬೇಕ ಏನ್ ಅಲ್ಪ ಸ್ವಲ್ಪ ಬೆಳೆ ಇದಾಗ್ಬೋದು, ಅಷ್ಟೇನ ಪೂರ್ತಿ ಹೋಗುತ್ತೆ ಅಂತ ಹೇಳಂಗಿಲ್ಲ ಗಿಡದಿಂದ, ಸ್ವಲ್ಪ ಏನೋ ನಾಶ ಆಗ್ಬೋದು ಅಷ್ಟ. ಆದ್ರೆ ಅದ್ರ ದುಪ್ಪಟ್ಟು ಲಾಭ ಸಿಗ್ತಿರ್ಲಿಲ್ಲ ನಮಗೆ. ಒಂದು ವರ್ಷಕ್ಕೆ ಒಂದು ಬೇವಿನ ಒಂದು ಒಂದು ಬೇವಿನ ಗಿಡ 8 ವರ್ಷಕ್ಕೆ 8-9 ಸಾವಿರ ರೂಪಾಯಿ ಕೊಡ್ತದೆ ಅಂತ ಹೇಳ್ತಾರೆ ಅವ್ರು. ಅಂತ ಒಂದು 100 ಗಿಡ ಮಾಡಿದೆ ನಾನು 8-9 ವರ್ಷಕ್ಕೆ ಒಂದು ಗಿಡಕ್ಕೆ 8 ಸಾವಿರ ರೂಪಾಯಿ ಹೋಗ್ಬಿಡ, 5 ಸಾವಿರ ರೂಪಾಯಿ ತಗೊಂಡ್ರೆ ಎಷ್ಟು ಆಯ್ತು ನನಗೆ 100 ರೂಪಾಯಿ ಗಿಡ 100 ಗಿಡ ಅದಾವ. ಅವೇನು ಮಾಡುವಂಗಿಲ್ಲ, ಮತ್ತೆ ಬೆಳೆ ಬರುವಂಗೆ ಬರ್ತಿರ್ತದೆ, ತಮ್ಮಿಂದ ತಾವು ಇರ್ತಾವ. ಅಂದ್ರೆ ನಾವು ಈ ಪ್ರಕೃತಿಗೂ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗಾಯ್ತು, ಮತ್ತೆ ಅದನ್ನ ನಮ್ಮ ಜೀವನ ನಡೆಸಂಗಾಯ್ತು. ಮುಂದೆ ನಮ್ಮ ಜೀವನಕ್ಕೊಂದು ದೊಡ್ಡ ಉಪಾಯ ಮುಂದಿನ ಇದಕ್ಕೆ ಏನಾರು ಅಂತ, ನಮಗೇನಾದ್ರು ಒಂದು ಅನಾಹುತಗಳಾದಾಗ ಅಥವಾ ಬೇರೆ ಬೇರೆ ನಮಗೇನೋ ದುಡ್ಡಿನ ಅವಶ್ಯಕತೆ ಬಿದ್ದಾಗ ನಮ್ಗೆ ಅವ ಒಂದು ದೊಡ್ಡ ವರದಾನ ಆಗ್ತಾವ. ಹೆಂಗ ಒಂದು ನೌಕರದಾರ ತಮ್ಮ ಪಗಾರದೊಳಗೆ ಇನ್ಸೂರೆನ್ಸ್ ಅಂತೇಳಿ ಒಂದಿಷ್ಟು ಕಟ್ಕೋತ ಹೋಗ್ತಾರ, ಆ ರೀತಿ ನಾವು ಒಂದು ಹಿಂದಿರುಗಡೆಗೆ ಒಂದು ರಿಟೈರ್ಡ್ ಟೈಮಿಗೆ ಒಂದು ಫಂಡ್ ಬರುವ ತರ ಪೆನ್ಷನ್ ಮತ್ತು ಫಂಡ್ ಬರುವ ತರ ಗಿಡಗಳಾಗ್ತಾವ ಅಂತ ಹೇಳ್ತೀರಿ. ಅಷ್ಟೇ ಅಲ್ರಿ, ರೈತ ಅಂದ್ರೆ ನಡೆದಾಡುವ ಎ.ಟಿ.ಎಂ ಆಗ್ಬೇಕು. ಎ.ಟಿ.ಎಂ ಇದ್ದಲ್ಲಿ ಹೋಗಿ ತೆಗೆದಲ್ಲ, ರೈತ ಅಂದ್ರೆ ನಡೆದಾಡುವ ಎ.ಟಿ.ಎಂ ಆಗ್ಬೇಕು ಇವತ್ತು. ಕರೆ ಅಂದ್ರೆ ಒಬ್ಬ ನೌಕರಿಗಾರ ತಗೊಂಡ್ರೆ ತಿಂಗಳ ಯಾವಾಗ ಬಂದಿತ್ತು ಅಂತ ಕಾಯ್ತಿರ್ತಾನ, ತನ್ನ ಮನಿ ಉಪಜೀವನ ಎಲ್ಲ ಅದೆಲ್ಲ ಅದ್ರ ಮ್ಯಾಗ ಇರ್ತೈತಿ ಅಂಗಡಿ ಒಳಗೆ ಏನೋ ಅವ್ರದ್ದು ಇದಕ್ಕೆಲ್ಲ. ನಮ್ದು ಹಂಗ ಬರ್ತ, ನಾವ್ ಏನೋ ಪ್ಯಾಟಿಗೆ ಹೋದ್ರೆ ಕೈ ಚಿಲ್ದಾಗ ಏನೋ ಒಂದು 100-200 ರೂಪಾಯಿ ಹಿಡ್ಕೊಂಡು ಹೋಗ್ಬೇಕು ಹೊರತಾಗಿ ನಾವು ಪ್ಯಾಟಿನ ತರಬಾರ್ದು ರೈತರು. ಆ ರೀತಿ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕು. ಇವತ್ತು ನೌಕರ್ ದರ್ತಿವಿ ಅಲ್ಲಿ ಪ್ಯಾಟಿಯಾಗಿ ಹೋಗಿ ನಾವು ರೈತರು ತಗೋಬಾರ್ದು. ನಮ್ಗೇನೋ 10 ಎಕರೆ ಭೂಮಿ ಇರ್ತೈತಿ, 2 ಎಕರೆ ಭೂಮಿ ಇರ್ತೈತಿ, 1 ಎಕರೆ ಆಯ್ತಂದ್ರೆ ಒಂದು 10 ಗುಂಟೆದಾಗ ಯಾಕೆ ಮಾಡ್ಕೊಳಕ್, ನಮ್ಗೆ ಏನಾಯ್ತದೆ ಮುಂದೆ? ಆರೋಗ್ಯವನ್ನು ಏನು ಬೆಲೆ ಕಟ್ಟರು ಅದಕ್ಕೆ ತತ್ಲಕ್ಕ ಆಗುದಿಲ್ಲ. ಇವತ್ತು ಉದಾಹರಣೆಗೆ ಏನೋ ಆರೋಗ್ಯವಂತದನ್ನ ನಾ 3 ವರ್ಷ ಆಯ್ತು, ಒಂದು ಇಂಜೆಕ್ಷನ್ ಇಲ್ಲ, ಒಂದು ಗುಳಿಗೆಲ್ಲ ಏನೂ ಇಲ್ಲ ನನಗೆ. ಅದೇ ನನ್ನಂತವ 10 ಎಕರೆ ಜಮೀನ್ದಾರದನ್ನ, ನಾನು 4 ಎಕರೆ ಜಮೀನವ, 10 ಎಕರೆ ಜಮೀನ ಮತ್ತಾಬದಾನ, ಆ 3 ಟೈಮ್ ಗುಳಿಗೆ ತೋತಾನ, ಬ್ಯಾಂಕ್ನಾಗ 20 ಲಕ್ಷ ರೂಪಾಯಿ ಇಟ್ಟಾನ, ಆದ್ರೆ ನೀನೋ ಸುಖಿ ಅಂತ ಹೇಳ್ತಾನೆ ನನಗೆ. ಹೌದು, ನನಗೂ ನಾನೋ ಸುಖಿ ಅದನ್ನ ಮಲ್ಕೋಗುಡ್ದ ನೀತಿ ಹತ್ತದ ನನಗೆ 4 ಗಂಟೆಗೆ ಎತ್ತರ ಆಕತಿ ಆರಾಮದನ್ನ. ನಾನಾ ಕರೆ ನಾನಾ ರಾಜ, ನನಗೆ ನಂಗೆ ತಿಳಿಯಾದೆ ಅದನ್ನಾಗೆ ನನ್ನ ಮಕ್ಕಳಿಗೆ ಇಬ್ಬರಿಗೆ ಅದನ್ನ ಹಚ್ಚಾನೆ. ಇನ್ನೊಬ್ಬನ ಡಿಪ್ಲೊಮಾ ಅಗ್ರಿಕಲ್ಚರ್ ಮಾಡಿಸಿನ ಅಂದ್ರೆ ಬೇರೆ ಮಾಡಿಸಿದ್ರೆ ಆ ಕಡೆ ಓದಿದಾನ ಅಂತೇಳಿ ಡಿಪ್ಲೊಮಾ ಅಗ್ರಿಕಲ್ಚರ್ ಮಾಡಿಸಿ ಹೊಳ್ ಮತ್ತೆ ಇದು ಸಲ ಅವ್ನು ತಗೊಂಡೇನೆ ಕೈಗೆ. ಆರೋಗ್ಯವೇ ಭಾಗ್ಯ. ಈ ಭಾಗ್ಯ ಪಡಿಬೇಕಾದ್ರೆ ಒಕ್ಕಲ್ತನದೊಳಗೆ ನಾವು ತೊಡಗಿಸ್ಕೋಬೇಕು, ಸಾವಯವ ಕೃಷಿ ಮಾಡ್ಬೇಕಂತ ಹೇಳಿದ್ರಿ, ಒಳ್ಳೆಯದು. ಈಗ ತಮ್ಮ ಒಂದು ಕುಟುಂಬದ ಸಹಕಾರ ಅಂದ್ರೆ ತಮ್ಮ ಮನೆಯವರು ಹೇಳಿದ್ರಲ್ಲ, ಅವರು ತಮ್ಮ ಈ ಒಂದು ಸಾವಯವ ಕೃಷಿ ಒಳಗೆ ಯಾವ ರೀತಿ ಸಹಕಾರ ಅದ? ಅವ್ರದ್ದು ಬಹಳಷ್ಟು ಸಹಕಾರ ಅದ ರೀ. ಅವ್ರ ಸಹಕಾರ ಇಲ್ಲ ಅಂದ್ರೆ ನಾ ಇಲ್ಲಿ ಬಿಜಾಪುರ ಮಠ ಬಂದು ನನಗೆ ಇದೆ ಇಲ್ಲಿ ಕೃಷಿ ಮೇಳ ಭಾಗವಹಿಸಿ ನಿಮ್ಮ ಆಕಾಶವಾಣಿಗಳು ನನಗೆ ಇದನ್ನ ನಂದ ಅನುಭವವನ್ನು ಹೇಳ ಹಂಚ್ಕೊಳ್ಲಿಕ್ಕೆ ಆಗ್ತಿರ್ಕಿಲ್ಲ. ಬಹಳಷ್ಟು ಸಹಕಾರ ಅದ ರೀ ಅವ್ರದ್ದು. ಒಂದು ಬೀಜವನ್ನ ಹಿಡಿಯೋದ್ರಿಂದ ಹಿಡಿದು ಬೀಜ ಬಿತ್ತೋದ್ರೊಳಗೂ ಎಲ್ಲರೂ ಮನೆಯವರು ಪರಸ್ಪರ ಮಾತಾಡ್ಕೊಂಡ ಈ ವರ್ಷ ಯಾವ ಬೀಜ ಬಿತ್ತೋಣ, ಯಾವ ಬೆಳೆ ಬೆಳೆಯೋಣ, ಯಾವಾಗ ಕಟಾವು ಮಾಡೋಣ, ಯಾವಾಗ ಒಕ್ಕಲಿ ಮಾಡೋಣ, ತರಕಾರಿ ಯಾವಾಗ ಮಾಡೋಣ, ಇದೆಲ್ಲವನ್ನು ನಾವು ಮನೆಯೊಳಗೆ ಎಲ್ಲರೂ ಕುಂತ್ಕೊಂಡು ಚರ್ಚೆ ಮಾಡೇ ಇದೆಲ್ಲ ಮಾಡ್ತೇವೆ. ಒಬ್ಬರ ನಿರ್ಧಾರ ಅಂತೂ ನಾವು ಏಕಪಕ್ಷ ನಿರ್ಧಾರ ನಮ್ಮಲ್ಲಿ ಇಲ್ಲ, ಇಲ್ಲ ಎಲ್ಲರೂ ಸಮಾನವಾಗಿ ತಗೊಂಡು ಎಲ್ಲರೂ ಇದನ್ನು ಮಾಡ್ತೇವೆ. ಮತ್ತೀಗ ಹೊಸದಾಗಿ ಅಂದ್ರೆ ಯುವಕರು ಇನ್ನೂ ಕೃಷಿಗೆ ಬರಬೇಕು ಬರಬಾರ್ದು, ನಾ ಎಲ್ಲೋ ಬೇರೆ ನೌಕರಿ ಮಾಡಬೇಕು ಅಥವಾ ಕೃಷಿಗೆ ಬಂದ್ರೆ ಏನಾಗಿತ್ತು, ಯಾವ ರೀತಿ ಕೃಷಿ ಮಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂದೇಶ ಏನ್ರಿ? ಇದ್ ನೋಡ್ರಿ, ನಾ ಈಗಾಗಲೇ ನಿಮ್ಗೆ ಮಾತಾಡುವಾಗ ಹೇಳಿಬಿಟ್ಟೆ, ಈಗ ನನ್ನ ಮಕ್ಕಳು ಇಬ್ರು ಗಂಡ ಮಗಳ ಇಬ್ರು ಹೆಂಗಾರ ಅಂದ್ರೆ ಮಿಲ್ಟ್ರಿಗೆ ಅವ್ರು ನೋಡ್ರಿ ಸಾಕ, ಬಾಪಾನಿ ಮಿಲ್ಟ್ರಿಗೆ ಅಂತಾರೆ. ಅವ್ರು ಬರ್ತಿ ಬರತಾರೆ, ಅಷ್ಟು ಒಳ್ಳೆ ಇತರಲ್ಲಿ ಬೆಳೀತಾರೆ. ಯಾಕಂದ್ರೆ ನಾ ತಿನ್ಸುವಂತ ಆಹಾರ ಅಂತದ. ಇನ್ನುವರೆಗೂ ಮನೆಯೊಳಗೆ 2 ಹೆಮ್ಮೆ ಇರ್ತಾ ಇದನ್ನ ಹಾಲಂತೂ ಕೊಡ್ತಾ ಇಲ್ಲ. ಮಜ್ಜಿಗೆ ಬೆಣ್ಣೆ ಮೊಸರು ಇದನ್ನು ತಿಂದು ಉಂಡಿದ್ದೆ ಸಾಕು, ಅದ ಒಂದು ದೊಡ್ಡ ಬದುಕು ನನಗಂತ. ಏಕಾಸ ಆ ರೀತಿಯಾಗಿ ನಾವು ಏನೋ ಇಂಥ ಸುಖವನ್ನು ಅನುಭವಿಸ್ಬೇಕಂದ್ರೆ, ನಾವು ಆರೋಗ್ಯವಂತವಾಗಿರ್ಬೇಕಂದ್ರೆ, ಮುಂದಿನ ನಮ್ಮ ಜನರೇಷನ್ ಮುಂದುವರಿಬೇಕಂದ್ರೆ ಯುವಕರು ಇವತ್ತಿನ ಕೃಷಿಗೆ ಬರಲೇಬೇಕು ಮುಖ್ಯ. ಯಾಕೆ ಪಿಜ್ಜಾ ಬರ್ಗರು ಇವೇನೆಲ್ಲ ಬೇಕ್ರಿ ಐಟಮ್ ತಿಂದು ನಾವು ಬದುಕು ಸಾಸೋದು ನಮ್ದು ಗುರಿ ಅಲ್ಲ, ನಾವು ಸಾಸಕ್ಕೆ ಆಗೋದೇ ಇಲ್ಲ. ಅದನ್ನು ಒಂದು 10 ಕಿಲೋ ವಜೆ ಎತ್ತಬೇಕಂದ್ರೆ ನಮಗೆ ಬೆವರು ಬರ್ತಾ ಇದೆ ಇವತ್ತಿನ ಯುವಕರಿಗೆ. ಏನಾದರೂ ನಾವು ಇಂಥದೊಂದು ಮಾಡಲು ಮಾಡ್ಕೊಂಡು ನಿಮ್ದು 10 ಎಕರೆ ಆಯ್ತಂದ್ರೆ ಇಡೀ ಹೊಲ ಅದನ್ನು ಮಾಡಲಂತ ಹೇಳಿದ್ರು. ನಾವು ನಿಮ್ಮ ಬದುಕಿಗೋಸ್ಕರ ಬದುಕಿಗಾಗಿ ಕೃಷಿ ಮಾಡಬೇಕು, ನಾವು ಬದುಕುವುದಕ್ಕಾಗಿ, ನಮ್ಮ ಪೀಳಿಗೆಯನ್ನು ಮುಂದುವರಿಸೋದಕ್ಕಾಗಿ. ನಮ್ಮ ಪೂರ್ವಜರು ಇದನ್ನೆಲ್ಲ ವಿಚಾರ ಮಾಡಿನ ಎಲ್ಲ ದೇಶಿ ತಳಿಗಳಿದ್ದು ಎಲ್ಲ ವ್ಯವಸ್ಥೆ ಇತ್ತು, ಎಲ್ಲ ಒಂದು ಆಗರವನ್ನು ಕೊಟ್ಟು ಹೋಗಿಬಿಟ್ಟಾರ ನಮಗೆ. ಇದು ಎಂಥ ಆಗರ ಅಂದ್ರೆ ಇದು ಬಾಯಲ್ಲ ಹೇಳಲಾಕ್ಬಾರ್ದಂತ ಒಂದು ದೊಡ್ಡ ಒಂದು ಅಮೃತದ ಇದನ್ನ ಇಟ್ಟಿದ್ದಾರೆ ನಮಗೆ, ಕನಜವನ್ನ. ಅದನ್ನ ನಾವು ಇವಾಗ ಉಪಯೋಗ ಮಾಡ್ಕೊಳ್ಳೋದು ಸ್ವಲ್ಪ ಎಡುತ್ತಾ ಇದ್ದೆವು. ಇವತ್ತಿನ ಬಹಳಷ್ಟೆಲ್ಲ ಈ ಏನು ಈ ಪೀಡ ಪ್ರಪಂಚ ಅಂತ ಹೇಳ್ತು, ಬಹಳಷ್ಟು ಯಾಕಂದ್ರೆ ಈ ಕೃಷಿಗೆ ಬಂದ್ರೆ ನಮ್ಮ ಭಾರತ ದೇಶ ಇಡೀ ಪ್ರಪಂಚದೊಳಗೆ ಮಗ್ರಿ ಮುಂದೆ ಬರ್ತದೆ ಅಂತ ನನ್ನೊಂದು ಬಹಳ ಆಶೆ. ಹಿರಿಯರು ಯಾವ ರೀತಿ ನಮಗೊಂದು ಧಾನ್ಯಗಳನ್ನ ಸಂಗ್ರಹಿಸಿಟ್ಟು ಹೋಗ್ಯಾರ, ಜ್ಞಾನ ಸಂಗ್ರಹಿಸಿಟ್ಟು ಹೋಗ್ಯಾರ, ನಾವು ಆ ಕೆಲಸ ಮಾಡಿ ಮುಂದಿನ ಪೀಳಿಗೆಗೆ ಒದಗಿಸ್ಬೇಕಂತ ಹೇಳಿದ್ರಿ. ಈಗ ರೈತರು ಸಾಕಷ್ಟು ಈ ಕಾರ್ಯಕ್ರಮಗಳನ್ನು ಕೇಳ್ತಿರ್ತಾರೆ, ತಮಗೇನಾದರೂ ನೇರವಾಗಿ ಭೇಟಿಯಾಗಬೇಕಂದ್ರೆ ಎಲ್ಲಿ ಬರಬೇಕು, ಹೆಂಗೆ ತಮ್ಮ ಊರಿಗೆ ಬರಬೇಕು, ತಮ್ಮ ಸಂಪರ್ಕ ಹಾದಿ ಹೇಳ್ರಿ. ಹಾ ಸರ್, ನಾ ದಿನದ 24 ತಾಸು ಸುಮ್ಮನೆ ರಾತ್ರಿ ಟೈಮ್ ಅಟ್ ಮಾಡ್ಲಿಕ್ಕಿಲ್ಲ ಅವ್ರೆ, ನಾನು ಫೋನ್ ನಂಬರ್ ಕೊಡ್ತೇನೆ, ಫೋನ್ನಾಗೂ ಮಾತಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಬಂದು ಭೇಟಿ ಆಗ್ಬೋದು ಅವ್ರು. ಇಲ್ಲ ಅವ್ರು ಏನಾದರೂ ಒಳ್ಳೆ ಅಂತ ಯುವಕರು ಕೂಡ್ತೇವೆ ಅಂದ್ರೆ ನಾನು ಅಲ್ಲೇ ಬಂದು ಹೇಳ್ತೇವೆ, ನನಗೇನು ದುಡ್ಡು ಕೊಡಬೇಕಾಗಿಲ್ಲ ಅವ್ರು, ನಾನು ಸ್ವತಃ ಖರ್ಚು ಹಾಕೊಂಡು ಬಂದು ಹೇಳ್ತೇನೆ. ಸುಮಾರು ಬಂದಿದ್ದಕ್ಕೂ ಒಂದು 20-30 ಜನರು ಇರಬೇಕು ಅವರು, ಇವರು ಒಳ್ಳೆ ಮನಸ್ಕರ ಇರಬೇಕು. ನಾ ಏನಾದರೂ ತಿಳ್ಕೊಂಡು ಸಾಧಿಸ್ತೇನೆಪ್ಪ ಅನ್ನೋರಿಗೆ, ನಾವು ಅತಿ ಬಂದು ಒಂದು 3-4 ಸಲ ಬಂದು ಅವ್ರನ್ನ ಗೈಟ್ ಮಾಡಿ ಹೋಗ್ತಾನೆ. ಅವ್ರ ಭೂಮಿ ಒಳಗೆ ಏನು ಬೆಳಿಬೇಕು, ಏನು ಬೆಳಿಬಾರ್ದು, ತಮಗೇನು ಬೇಕು, ಇಂಥದ್ನ ಹೇಳಕ್ಕೆ ಅಗ್ದಿ ತಯಾರ್ದನ್ನ ನನ್ನ ನಂಬರ್ ತೊಗೊಳ್ರಿ,